ಸುಮಾರು ಒಂದು 2000 ಜಾತಿಯ ಒಂದು ಜೇನು ಹುಳುಗಳು ಕಂಡು ಬರ್ತವೆ. ಆದ್ರೆ ಪ್ರಮುಖವಾಗಿ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತಕ್ಕಂಥವಪ್ಪ ಅಂತಂದ್ರೆ ಒಂದು 5 ಜಾತಿಯ ಜೇನು ಹುಳುಗಳು ಕಂಡು ಬರ್ತವೆ. ನಾವು ನೋಡ್ತೇವೆ ಒಂದೇನತ್ತೇವಪ್ಪ ಹೆಜ್ಜೇನು ಅಂತ ಹೇಳಿ ಕರೀತಾರೆ. ಇದು ಕನಿಷ್ಠಪ್ಪ ಅಂದ್ರೆ ಒಂದೊಂದ್ಸಲ ಅತಿ ದೊಡ್ಡವಾಗಿ ಬೆಳೆದವಪ್ಪ ಅಂದ್ರೆ 1 meter ವರೆಗೂ ಅಗಲಾಗಿ ಹುಟ್ಟು ಬೆಳಿತೈತಿ. ಒಂದು 3.5 feet ಅಗಲಾಗಿರ್ತೈತಿ. ಇದಕ್ಕೆ ನಾವು ಹೆಜ್ಜೇನು ಅಂತ ಹೇಳಿ ಕರಿತೀವಿ. ಇದು ಏನ್ ಮಾಡ್ತೈತಪ್ಪ ಅಂತಂದ್ರೆ ಎಲ್ಲೆಲ್ಲಿ ನಮ್ಮ ಈ ಗಿಡ ಗಂಟೆ ದೊಡ್ಡ ದೊಡ್ಡ ಗಿಡಗಳಿದಾವೆ ಅಲ್ಲಿ ಜೇನು ಕಡ್ತೈತಿ. ಬಿಲ್ಡಿಂಗ್ ಹಳೆ ಬಿಲ್ಡಿಂಗ್ ಅಲ್ಲಿ ಜನ ವಾಸಿಸ್ತಾರಿರಂಗಿಲ್ಲ ಹಂತಲ್ಲಿ. ಅದರಿಂದ ಏನಾದ್ರು ತುಪ್ಪ ತೆಗೆದಿವಿ ಸುಮಾರು 2.5 kilo to 3 kilo ಒಂದು ವರ್ಷದಲ್ಲಿ ಬರ್ತೈತೆ. ಒಂದು ಹುಟ್ಟಿನಿಂದ ಮುಖ್ಯವಾಗಿ ಇದು ಸಾಕ್ಲಿಕ್ಕೆ ಅಂದ್ರೆ ನಾವು ಸಾಕಾಣಿಕೆ ಮಾಡಬೇಕು ಅಂದ್ರೆ ಇಂತ ಜೇನು ಹುಳುಗಳು ಉಪಯೋಗ ಆಗಂಗಿಲ್ಲ. ಇನ್ನೊಂದೇನ್ ಕರಿತೀವಿ ಒಂದು ಚಿಟ್ಟ ಜೇನು ಅಂತ ಹೇಳಿ ಕರಿತಾರೆ. ಚಿಟ್ಟ ಜೇನು ಇದಕ್ಕೆ ಎಫಿಸ್ ಫ್ಲೋರಿಯಾ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಇದು ಏನಾಗ್ತೈತಿ ನಾವು ಸಾಕಷ್ಟು ಗಿಡ ಗಂಟಿಗಳಲ್ಲಿ ಅಲ್ಲೆಲ್ಲ ಇನ್ನೂ ಎಲ್ಲರ ಹಳ್ಳಿಯಾಗ ಹೋದಾಗ ತಂದು ಕೊಡ್ತಿರ್ತಾರೆ. ನಮ್ ಕಟ್ಟಿಗೆ ಕಟ್ಟಿರ್ತೈತಿ ಗಿಡಗಳ ಸಂದಿಯಲ್ಲಿ ಬೆಳೆದಿರ್ತೈತಿ. ಇದಕ್ಕೆ ನಾವು ಚಿಟ್ಟ ಜೇನು ಅಂತ ಹೇಳ್ತೇವೆ. ಇದನ್ನು ಕೂಡ ನಮಗೆ ಸಾಕಾಣಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ, ಬಟ್ ಇದ್ರ ತುಪ್ಪ ಬಹಳ ರುಚಿಯಾಗಿರ್ತೈತಿ. ಇದು ಒಂದು ವರ್ಷದಾಗಿ 1-3 kg ತುಪ್ಪ ತಕ್ಕೋಬಹುದು ನಾವು. ಇನ್ನೊಂದು ಸಾಕ್ಲಿಕ್ಕೆ ಯೋಗ್ಯ ಆಗುತ್ತೆ ಅಫಿಸ್ ಸರೇನಾ ಇಂಡಿಕಾ ಅಂತ ಹೇಳಿ ಕರೀತಾರೆ ವೈಜ್ಞಾನಿಕವಾಗಿ. ಅದಕ್ಕೆ ನಮಗೆ ತುಡುಬೆ ಜೇನು ಅಂತ ಹೇಳಿ ಕರಿತೀವಿ. ಅದಕ್ಕೆ ಇದನ್ನ ಸಾಕ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು. ನಾವು ನಮ್ಮ ಹೊಲದಲ್ಲಿ ಆಗಿರ್ಬೋದು ಮನೆಯಲ್ಲಿ ಆಗಿರ್ಬೋದು ಎಲ್ಲಿ ನಮಗೆ ಸಾಕ್ಲಕ್ಕೆ ಉಪಯೋಗ ಇದೆ ಅಂತಲ್ಲಿ ಸಾಕ್ಲಿಕ್ಕೆ ನಾವು ಇದನ್ನ ಉಪಯೋಗ ಮಾಡ್ಕೋಬಹುದು. ಇದರಿಂದ ಏನಾಗ್ತೈತಪ್ಪ ಅಂದ್ರೆ ನಮಗೊಂದು ಹೂವಿನ ಮೇಲೆ ಅವಲಂಬನೆ ಅಲ್ಲೆಲ್ಲಿ ಆಗಿ ಕನಿಷ್ಠಪ್ಪ ಅಂತಂದ್ರೆ 4-5 kilo ಒಂದು ಹುಟ್ಟಿನಿಂದ ನಾವು ತೆಗಿಬಹುದು ವರ್ಷಗೆ ಒಂದು ವರ್ಷದಲ್ಲಿ. ಆಮೇಲೆ ಇನ್ನೊಂದು ಬಹಳ ಚಿಟ್ಟ ಜೇನು ಅಂತೇಳಿ ಅಗದಿ ಚಿಟ್ಟ ಜೇನು ಸಣ್ಣದಿರ್ತೈತಿ. ಇದು ಬಹಳಷ್ಟು ಜೇನು ತುಪ್ಪಗೇನು ಯೂಸ್ ಆಗಂಗಿಲ್ಲ. ಇದು ಎಲ್ಲೆಲ್ಲಿ ನಮಗೆ ಮಣ್ಣು ಆಮೇಲೆ ಮೇಣ ಮತ್ತು ಮಣ್ಣು ಕೂಡಿಸಿಕೊಂಡು ಒಂದು ಗೂಡನ್ನು ಕಟ್ಟಿರ್ತೈತಿ. ಅಲ್ಲೆಲ್ಲೇ ಸ್ವಲ್ಪ ಎಲ್ಲರೆ ಮಣ್ಣಿನೊಳಗೆ ಈಗ ಎರಬಿಡಿ ಬಿಟ್ಟಿರ್ತೈತಲ್ರಿ, ಹಂತಲ್ಲಿ ಇವುಗಳನ್ನು ನಾವು ನೋಡ್ತೇವೆ. ಅದರ ಪ್ರಮುಖವಾಗಿ ಇರತಕ್ಕಂಥ ಸಾಕ್ಲಿಕ್ಕೆ ಯೋಗ್ಯವಾಗ ಇರತಕ್ಕಂಥದ್ದು ಅಂತಂದ್ರೆ ನಮಗೆ ಅಪಿಸ್ ಸರೇನಾ ಇಂಡಿಕಾ ಅಂತ ಹೇಳಿ ಕರಿತೀವಿ. ತುಡುಬೆ ಜೇನು ಮುಖ್ಯವಾಗಿ ಬೇಕಾಗಿರುವಂತದ್ದು. ಸರ್, ಇನ್ನೊಂದು ಈ ನಾವು ವೈಜ್ಞಾನಿಕ ಜೇನು ಸಾಕಾಣಿಕೆ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ಈ ಜೇನು ಹುಳುವಿನ ಹುಟ್ಟಿರ್ತದೆ ಒಂದು ಕಾಲನಿ ಅಂತೀವಿ, ಅದರದೇ ಒಂದು ಸಂಸಾರ ಇರ್ತದೆ. ಆ ಸಂಸಾರಕ್ಕೂ ಮಾನವನ ಸಂಸಾರಕ್ಕೂ ಏನ್ ಹೋಲಿಕೆ ನೀವು ಮಾಡ್ತೀರಿ? ನಾವು ಮನುಷ್ಯರು ಏನದೇವಲ್ರಿ ಅದನ್ನ ಜೇನು ಗೂಡನ್ನು ನೋಡಿ ಕಲಿತಕ್ಕಂಥದ್ದು ಬಹಳಷ್ಟು ಇದೆ ಅಂತ ಹೇಳ್ಬೋದು. ನಾವು ಯಾವ ರೀತಿಯಾಗಿ ಒಂದು ಲೇಬರ್ ಡಿವಿಜನ್ ಮಾಡಬೇಕು, ಯಾರ್ಯಾರಿಗೆ ಎಂತ ಕೆಲಸ ಹಚ್ಚಬೇಕು, ಇಂಥವುಗಳನ್ನ ಎಲ್ಲ ಅದರಿಂದ ಕಲಿಬಹುದು. ಜೇನು ಹುಳಿಂದ ನಾವು ಕಲಿಬಹುದು. ಮನುಷ್ಯರು ಹೆಂಗಪ್ಪ ಅಂತೇಳಿ ಅಂತಂದ್ರೆ ಸುಮಾರುವಾಗಿ ಒಂದು 3 ಹುಳುಗಳು ಒಂದು ಹುಟ್ಟಿನಾಗ ನೋಡ್ತೇವೆ ನಾವು. ಒಂದು ರಾಣಿ ಹುಳು ಅಂತ ಹೇಳಿ ಕರಿತೇವೆ. ರಾಣಿ ಹುಳು ಇದು ಆ ಹುಟ್ಟಿನ ಅಥವಾ ಆ ಸಂಸಾರದ ಒಂದು ಹೆಡ್ ಆಗಿರ್ತೈತಿ. ಅಂದ್ರೆ ಕುಟುಂಬದ ಮುಖ್ಯಸ್ಥರು. ಅದು ಅದ್ರದ್ದು ಏನ್ ಕೆಲಸಪ್ಪ ಅಂತ ಹೇಳಂತಂದ್ರೆ ಅದು ಕೇವಲ ತತ್ತಿಗಳನ್ನ ಇಡ್ತಕ್ಕಂತ ಕೆಲಸ ಮಾಡ್ತೈತಿ. ಅದು ಗೂಡಿನಲ್ಲಿ ತತ್ತಿಗಳನ್ನ ಇಡ್ತೈತಿ. ಒಂದು ವರ್ಷದಾಗ ಎಷ್ಟು ದಿವಸ ತತ್ತಿ ಇಡುತ್ತೆ ಸರ್? ಅದು ಬದುಕುದು 4-5 years. ಅದ್ರ ದಿನಕ್ಕೆ ಕನಿಷ್ಠಪ್ಪ ಅಂದ್ರೆ 1,500-2,000 ತತ್ತಿ ಇಡ್ತೈತಿ. ಸರ್, ಈಗ ಒಂದು ರಾಣಿ ಹುಳು ಸತ್ತು ಅಂದ್ರೆ ಎರಡನೇ ರಾಣಿ ಹುಳು ಆಯ್ಕೆ ಹೆಂಗೆ? ಈಗ ರಾಣಿ ಹುಳ ಸತ್ತು ಅಥವಾ ರಾಣಿ ಹುಳ ವೀಕ್ ಆಯ್ತು, ವಯಸ್ಸಾಯ್ತು ಅದಕ್ಕೆ ಅಂತ ಹೇಳಿದ್ರೆ ಇನ್ನೊಂದು ರಾಣಿ ಹುಳುಗಳನ್ನ ತಯಾರು ಮಾಡತಕ್ಕಂಥ ಕೆಲಸ ಈ ಕೆಲಸಗಾರ ಹುಳುಗಳು ಮಾಡ್ತವ್ರೆ. ತಯಾರು ಮಾಡೋದು ಹೆಂಗೆ ಅವಲಂಬನೆ ಆಗ್ತೈತಿ ಅಂತ ಹೇಳಂತಂದ್ರೆ ಇವು ಕೆಲಸಗಾರ ಹುಳುಗಳು ಅವಕ್ಕೆ ಕೊಡತಕ್ಕಂಥ ಆಹಾರದ ಮೇಲೆ ಅದಕ್ಕೆ ಅವಲಂಬನೆ ಆಗಿರ್ತದೆ. ಅಕಸ್ಮಾತ್ ಒಳ್ಳೆ ರೀತಿಯಿಂದ ಇರತಕ್ಕಂಥ ರಾಯಲ್ ಜೆಲ್ಲಿ ಅಂತಕ್ಕಂಥ ಒಂದು ಆಹಾರ ಸಿಗುತ್ತದೆ, ಇದು ಆಹಾರ ಅದಕ್ಕೆ ಕೊಟ್ಟು ಈ ಕೆಲಸಗಾರ ಹುಳುಗಳು ಅಂತಂದ್ರೆ ಅದನ್ನ ರಾಣಿ ಹುಳುಗಳಾಗಿ ಪರಿವರ್ತನೆಗೊಳ್ಳ. ಸರ್, ಒಂದೇ ರಾಣಿ ಹುಳಾಗಿ ಡೆವಲಪ್ ಆಗಬೇಕು? ಹೌದು. ಮತ್ತೆ ಅವು ತಯಾರು ಮಾಡ್ಬೇಕಂದ್ರೆ 3-4 ಕೊಟ್ಟು ಅದ್ರಾಗ ಯಾವ್ದಾರ ಒಂದಕ್ಕೆ ಕಾರಿಸ್ಕೊಳ್ತಾವೋ ಅಥವಾ ಒಂದಕ್ಕೆ ಅವ್ರು ಆಹಾರ ಕೊಟ್ಟು ರಾಣಿ ಹುಳಾಗಿ ಮಾಡ್ತಾವ? 8-10 ಹುಳುಗಳಿಂದ ತಯಾರು ಮಾಡ್ತಿದ್ರು. ಅದ್ರೊಳಗೆ ಯಾವ್ದು ಸ್ಟ್ರಾಂಗ್ ಮೊದಲು ಯಾವ್ದು ಒಳ್ಳೆ ರೀತಿಯಿಂದ ಬೆಳೀತದ ಅದು ಒಂದೇ ರಾಣಿ ಹುಳು ಆಗ್ತದೆ. ಬೇರೆ ಹುಳುಗಳಿಗೆ ಬದುಕಲಿಕ್ಕೆ ಕೊಡಂಗಿಲ್ಲ. ಅದನ್ನ ಸತ್ತ ಹೊಡೆದ್ಬಿಡ್ತದೆ ಅದಕ್ಕೆ ಹಂಗಾಗ್ಬಿಡ್ತೈತೆ. ಇದು ಇಡೀ ಕುಟುಂಬದೊಳಗೆ ರಾಣಿನೇ ಒಂದೇ ಮುಖ್ಯಸ್ಥರು. ಸರ್, ಒಂದು ರಾಣಿ ಹುಳ ಆಯ್ತು, ಅದಾದ್ಮೇಲೆ ಇನ್ನೊಂದು ಗಂಡು ಹುಳುಗಳು ಕೆಲವೊಂದಿರ್ತಾವ್ರಿ. ಗಂಡು ಹುಳುಗಳು ಯುವತರದ್ದು ಏನ್ ಕೆಲಸ ಏನ್ ಮಾಡ್ತಾವಪ್ಪ ಅಂದ್ರೆ ರಾಣಿ ಹುಳದ ಒಂದು ಸಂಯೋಗ ಏನು ಅಂತದ್ದು ಒಂದ್ಸಲ ಒಂದೇ ಸಲ ಸಂಯೋಗ ಹೊಂತಿದ್ರಿ. ಅಂದ್ರೆ 4-5 years ಒಂದೇ ಸಲ ರಾಣಿ ಹುಳುಗಳು ಒಂದಿರ್ತಾವ. ಈ ಗಂಡು ಹುಳುಗಳು ಒಂದು 25-30 ಹುಳುಗಳು ಇರ್ಬೋದು ಅಷ್ಟೇ. ಒಂದು ಅಷ್ಟೇ. ಅವು ಏನ್ ಕೆಲಸ ಮಾಡ್ತಾವಪ್ಪ ಅಂತಂದ್ರೆ ಹುಟ್ಟಿನಲ್ಲಿ ಇರತಕ್ಕಂತ ಒಂದು ನಮ್ ಟೆಂಪರೇಚರ್ ಉಷ್ಣಾಂಶಗಳನ್ನು ಮೇಂಟೈನ್ ಮಾಡತಕ್ಕಂತ ಕೆಲಸ ಮಾಡ್ತಿರ್ತಾರೆ. ಇದರಿಂದ ಪ್ರತಿಯೊಂದು ಹುಳನ್ನು ಖಾಲಿ ಕೊಡಂಗಿಲ್ಲರಿ ಅಲ್ಲಿ. ಅದು ಆದ್ಮೇಗೆ ಇನ್ನೊಂದು ಜಾತಿ ಹುಳುಗಳು ಅಂತಂದ್ರೆ ಕೆಲಸಗಾರ ಹುಳುಗಳು ಅಂತ ಹೇಳಿ ಕರಿತೀವಿ. ಇವು ಹೆಣ್ಣು ಹುಳುಗಳನ್ನೇ ಇರ್ತಾವ ಇವು, ಬಟ್ ತತ್ತಿ ಇಡಲಿಕ್ಕೆ ಇರಂಗಿಲ್ಲ, ಬಂಜೆ ಹೆಣ್ಣು ಹುಳುಗಳು ಅಂತ ಹೇಳಿ ಕರಿಬಹುದು. ಇದರೊಳಗನೆ ಒಂದು ಐದಾರು ತರದ ಹುಳುಗಳು ಬರ್ತಾವ ಇದ್ರ. ಅದು ಏನ್ ಮಾಡ್ತಾವಪ್ಪ ಅಂತಂದ್ರೆ, ನಾವು ಇಲ್ಲಿ ಕಲಿಬೇಕಾಗಿದ್ದು ಬಹಳಷ್ಟಕ್ಕೆ ಮನುಷ್ಯರು ಈ ಜೇನುಹುಳುಗಳಿಗೆ ಕಲಿಬೇಕಂದ್ರೆ ಈ ವರ್ಕರ್ಲಿಂದ ಕಲಿಬೇಕು, ವರ್ಕರ್ದಿಂದ ಕಲಿಬೇಕು, ಕೆಲಸಗಾರ ಹುಳುಗಳಿಂದ. ಅವು ಏನ್ ಮಾಡ್ತಾವ್ರಿ, ಅವು ಹುಟ್ಟಿದ ನಾಲ್ಕರಿಂದ ಐದು ದಿವಸವರೆಗೆ ಏನ್ ಮಾಡ್ತಾವ, ಪಂಕ ಬಂದ ಐದು ದಿವಸವರೆಗೆ ಸಣ್ಣ ಇರ್ತಾವ್ರಿ, ಇನ್ನ ಹೊರಗೆ ಹೋಗುದು ಗೊತ್ತಿರಂಗಿಲ್ಲ ಅವ್ರು. ಅಲ್ಲಿ ಅವಕ್ಕೆ ಹೆಂಗ್ ಕೆಲಸ ಹಚ್ತಾಳೆ ಅಂದ್ರೆ, ರಾಣಿ ಏನ್ ಮಾಡ್ತಾಳೆ ಅಂದ್ರೆ ಮನೆಯೆಲ್ಲ ಸ್ವಚ್ಛ ಮಾಡ್ತಕ್ಕಂತ ಕೆಲಸ ಹಚ್ತಾಳೆ. ಯಾವ ರೀತಿಯಾಗಿ ಗೂಡು ಕಟ್ಟಬೇಕು, ಹೆಕ್ಸಾಗೋನಲ್ ಗೂಡು ಇರ್ತೈತ್ರಿ, ಆ ಗೂಡಿನ ಒಳಗೆ ಏನಾದ್ರು ಕಸ ಬಿದ್ದಿತ್ತು ಅಂದ್ರೆ ಕಸ ಸ್ವಚ್ಛ ಮಾಡ್ತಕ್ಕಂಥದ್ದು, ಮೇಣ ಹೆಚ್ಚಿಗಾಗಿತ್ತು ಅಂದ್ರೆ ಮೇಣ ತೆಗಿತಕ್ಕಂತ ಕೆಲಸ ಎಲ್ಲ ಸ್ವಚ್ಛ ಮಾಡಿ ರಾಣಿ ಹುಳುಗಳಿಗೆ ತತ್ತಿ ಇಡ್ಲಿಕ್ಕೆ ಯೋಗ್ಯ ಮಾಡ್ತಕ್ಕಂತ ಜಾಗ ಮಾಡಿಕೊಡ್ತಕ್ಕಂತ ಕೆಲಸ ಮಾಡ್ತವ್ರಿ. ಐದರಿಂದ ಆರು ದಿವಸ ಆದ್ಮೇಲೆ ಅವು ಒಂದ್ ಸ್ವಲ್ಪ ಬೆಳೆದಂಗ ಆಗ್ಬಿಟ್ಟಿರ್ತವ್ರಿ. ಇದ್ರೊಳಗೆ ಏನ್ ಮಾಡ್ತಾವಪ್ಪ ಅಂದ್ರೆ, ಕೆಲವೊಂದು ಹುಳುಗಳು ಆಹಾರ ಎಲ್ಲೈತಿ ನೋಡ್ಲಿಕ್ಕೆ ಹೋಗ್ತವ್ರಿ. ಅದ್ರ ಒಂದು ಸಾವಿರ ಹುಳುಗಳು ಇದ್ದವಪ್ಪ ಅಂದ್ರೆ ಒಂದ್ ಇಪ್ಪತ್ತು ಹುಳುಗಳು ಆಹಾರ ಎಲ್ಲೈತಿ ಹುಡುಕಾಡ್ಲಿಕ್ಕೆ ಹೋಗ್ತಕ್ಕಂತ ಪ್ರತಿ ದಿವಸ ಹೋಗ್ತವ್ರಿ. ಪ್ರತಿ ದಿವಸ ಹುಡುಕಾಡಿ ಬಂದು ಬೇರೆ ಹುಳುಗಳಿಗೆ ಕರ್ಕೊಂಡು ಹೋಗ್ಬೇಕಲ್ರಿ, ಅಂತ ಕೆಲಸ ಮಾಡ್ಲಿಕ್ಕೆ ಎಷ್ಟು ಹುಳುಗಳು ಹೋಗ್ಬೇಕು ಅಂತಕ್ಕಂಥದ್ದು ಸಮಸ್ಯೆ ಇರ್ತದೆ. ಅಥವಾ ಹೆಂಗ್ ತಿಳಿಬೇಕು ಅಂದ್ರೆ, ಇವು ಸ್ಕೌಟ್ ಬೀಸ್ ಅಂತ ಏನ್ ಕರಿತಾರೆ, ಇವು ಮೊದ್ಲು ಹೋಗಿ ನೋಡ್ಕೊಂಡ್ಬರ್ತಾವ್ರಿ. ನೋಡ್ಕೊಂಡ್ಬಂದು ಅಂತಂದ್ರೆ ಒಳಗ್ ಹುಟ್ಟಿಗೆ ಬಂದು ಒಂಥರ ಎರಡು ರೀತಿಯಾಗಿ ಒಂದು ನೃತ್ಯ ಮಾಡ್ತಾವ, ಅಲ್ಲಿ ಡ್ಯಾನ್ಸ್ ಮಾಡ್ತಾವ್ರಿ ಹುಳುಗಳು. ಒಂದ್ ಇಪ್ಪತ್ತು ಹುಳುಗಳು ಹೋಗಿರ್ತಾವ, ಅದು ಒಳಗ್ ಬಂದು ಡ್ಯಾನ್ಸ್ ಮಾಡ್ತಾವ್ರಿ. ಹೆಂಗ್ ಡ್ಯಾನ್ಸ್ ಮಾಡ್ತಾರೆ, ಹೆಂಗ್ ಮಾಡ್ತಾವಪ್ಪ ಅಂದ್ರೆ, ಇಂಗ್ಲಿಷ್ ಆಕಾರ ಎಂಟು ಆಕಾರದ ಒಂದು ಎಂಟು ಸಂಖ್ಯೆ ಸಂಖ್ಯೆ ಹಂಗ ಡ್ಯಾನ್ಸ್ ಮಾಡ್ತಾವ್ರಿ. ಇನ್ನೊಂದು ರೌಂಡ್ ರೌಂಡ್ ಗುಂಡು ಮಾಡ್ತಕ್ಕಂತ ಡ್ಯಾನ್ಸ್ ಮಾಡ್ತಾವ್ರಿ. ಏನಂತ ತಿಳ್ಕೋಬೇಕು ಸರ್? ಈಗ ಅದರಿಂದ ಉಳಿಕಿದ್ದು ಹುಳುಗಳು ಏನಿರ್ತಾವಲ್ರಿ ಇವು, ಅಂದ್ರೆ ಯಾರು ನೋಡ್ತಾರೆ, ಯಾರ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾವ? ಅವು ಹುಟ್ಟೊಳಗೆ ರೀ, ಹುಟ್ಟೊಳಗೆ ಹೋಗಿ ಡ್ಯಾನ್ಸ್ ಮಾಡ್ತಾವ್ರಿ. ಡ್ಯಾನ್ಸ್ ಮಾಡೋದು ಅಂದ್ರೆ ಉಳಿಕಿದ ಹುಳುಗಳು ಏನು ಕೆಲಸಗಾರ ಹುಳುಗಳು ಇರ್ತಾವಲ್ರಿ, ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆ ಈ ತರ ಡ್ಯಾನ್ಸ್ ಮಾಡಕತ್ತುವಪ್ಪ ಅಂತಂದ್ರೆ. ಒಂದ್ ಇಂಗ್ಲಿಷ್ ಎಂಟು ಆಕಾರದ ಮಾಡಕತ್ತು ಅಂತ ಹೇಳಂತಂದ್ರೆ, ಇಲ್ಲೇ 50 meters ಒಳಗಾಗಿ ನಮಗೆ ಆಹಾರ ಸಿಗ್ತೈತಿ ಅಂತ ಹೇಳಿ ಗೊತ್ತಾಗ್ತದೆ ಅದಕ್ಕೆ. ಇಲ್ಲ ರೌಂಡ್ ರೌಂಡ್ ಡ್ಯಾನ್ಸ್ ಮಾಡಕತ್ತು ಅಂತ ಹೇಳಂತಂದ್ರೆ 50 meters ದೂರ 2 kilometers ವರೆಗೆ ನಮಗೆ ಆಹಾರ ಸಿಗ್ತೈತಿ ಅಂತ ಹೇಳಿ ಗೊತ್ತಾಗ್ತದೆ. ಇದ್ರೊಳಗೂ ಇನ್ನೊಂದು ಬಹಳ ವಿಶೇಷ ಏನಂತಪ್ಪ ಅಂದ್ರೆ, ಒಂದ್ 2-3 ರೌಂಡ್ ಹೊಡಿತು ಅಂತಂದ್ರೆ ಅಗದಿ ಸ್ವಲ್ಪ ಪ್ರಮಾಣದಾಗ ಆಹಾರ ಐತಿ ಅಂದ್ರೆ, ಸ್ವಲ್ಪ ದಿವಸಕ್ಕೆ ನಡೀತದೆ. ಸ್ವಲ್ಪ ದಿವಸಕ್ಕೆ ಅಂದ್ರೆ ಸ್ವಲ್ಪ ಹುಳುಗಳು ಅಲ್ಲಿ ತರ್ಲಿಕ್ ಬರ್ರಿ ಅಂತ ಹೇಳಿ ಎನರ್ಜಿ ವೇಸ್ಟ್ ಮಾಡ್ಕೋಬಾರ್ದು, ವೇಸ್ಟ್ ಮಾಡ್ಕೋಬಾರ್ದು ಅಂತ. ಅಕಸ್ಮಾತ್ ಬಹಳಷ್ಟು ರೌಂಡ್ ಹೊಡ್ಯಾಕತ್ತಪ್ಪ ಅಂತ ಹೇಳಂತಂದ್ರೆ, ಸಾಕಷ್ಟು ಹುಳುಗಳು ಒಂದ್ 1000 ಹುಳುಗಳು ಹೋಗಿ ಆಹಾರ ತರ್ಲಿಕ್ಕೆ ನಿಮ್ಗೆಲ್ಲರಿಗೆ ಸಾಕಾಗ್ತೈತಿ ಬರ್ರಿ ಅಂತ, ಸಾಕಷ್ಟು ಆಹಾರದ ಬರ್ರಿ ಅಂತ ಹೇಳಿತಾರೆ. ಅಂದ್ರೆ ಈ ಹುಳುಗಳ ಕೆಲಸ ಪ್ರತಿ ದಿವಸ ಹೋಗ್ಬೇಕು, ಆಹಾರ ಹುಡ್ಕೊಂಡು ಬಂದು ಹುಡ್ಕೊಂಡ್ಬಂದು ಹೇಳುವಂತ ಅಷ್ಟೇ ಕೆಲಸ ರೀ ಅವರಿಗೆ. ಆಹಾರ ಹುಡ್ಕೊಂಡ್ಕೊಂಡು ಬಂದು ಏನ್ ಹೇಳ್ತಾವಲ್ರಿ ಇವು, ಹೇಳಿದ ಕೂಡಲೇ ಇನ್ನೊಂದು ಬೇರೆ ಜಾತಿ ಹುಳುಗಳು ಅಂದ್ರೆ 6-8 ದಿವಸ ಇರ್ತಕ್ಕಂತ ಹುಳುಗಳು ಎಲ್ಲ ಓಡ್ ಹೋಗ್ಬಿಡ್ತಾವ್ರಿ ಅಲ್ಲಿ ಆಹಾರ ತರ್ಲಿಕ್ಕೆ ಹೋಗ್ತಾವ. ಹೋಗಿ ತಂದ ಕೂಡ್ಲೇನೆ 10-12 ದಿವಸ ಅಥವಾ 13 ದಿವಸ ಹುಳುಗಳನ್ನು ಒಳಗೆ ಕೂತಿರ್ತಾವ. ಬೇರೆ ಬೇರೆ ಕೆಟಗರಿ ಅವು ಏನ್ ಮಾಡ್ತಾವ, ತಂದು ಇವಕ್ಕೆ ಕೊಡ್ತಾವ್ರಿ. ಇವಕ್ಕೆ ಒಳಗೆ ಕೂತಿದ್ದ ಆಹಾರ ತರೋದು ಅಷ್ಟೇ ಕೆಲಸ ಅವ್ರಿ. ತಂದು ಇವ್ ಕೊಡ್ತಾವ. ಇವು ಏನ್ ಮಾಡ್ತಾವಪ್ಪ ಅಂತ ಹೇಳಂತಂದ್ರೆ, ಎಲ್ಲ ಈ ರಾಣಿ ಹುಳ ಏನ್ ಮರಿ ಇಟ್ಟಿರ್ತಿತ್ತಲ್ಲ ಆ ಮರಿಗಳಿಗೆ ತಿನ್ನಿಸುವಂತ ಕೆಲಸ ಮಾಡ್ತಾವ್ರಿ. ಅದಕ್ಕೆ ನರ್ಸ್ ವರ್ಕರ್ ಬಿ ಅಂತ ಹೇಳಿ ಕರೀತಾರೆ. ಸುಶ್ರುತ ಸೇವೆ, ಸುಶ್ರುತ ಸೇವೆ ಮಾಡ್ತಕ್ಕಂತ ಕೆಲಸವನ್ನು ಮಾಡ್ತಿರ್ತಾವ್ರಿ. ಆಮೇಲೆ ಇವು ಮೂರಕ್ಕೂ ಯಾವುದೇ ಕೆಲಸಗಾರ ಆಗ್ಲಿ, ರಾಣಿ ಹುಳ ಆಗ್ಲಿ, ಗಂಡು ಹುಳ ಆಗ್ಲಿ, ಯಾವುದೇ ಕೆಲಸ ಇಲ್ಲಾರದೆ ಕೂಡ್ತಕ್ಕಂಥವು. ಒಂದು ಹುಳನು ಇರೋದಿಲ್ಲ ಇದಕ್ಕೆ. ಪ್ರತಿಯೊಂದನು ಒಂದ್ ಹುಟ್ಟಿದ ಕೂಡ್ಲೇನೆ ಸಾಯುವವರೆಗೂ ಎಲ್ಲ ಕೆಲಸ ಮಾಡಿ ಆ ವಯಸ್ಸಿಗೆ ಅನುಸಾರವಾಗಿ ಅವುಗಳನ್ನ ಕೆಲಸ ಹಂಚ್ಕೊಂಡಿರ್ತಾವ. ಈಗ 25 ದಿವಸ ಆಯ್ತು ಅಂತ ಹೇಳ್ತಿಕೊಳ್ರಿ, ಅವ್ಕೆ ಸ್ವಲ್ಪ ವಯಸ್ಸಾದಂಗ ಆಗ್ತಿರ್ತಾವ. ಅಂತ ಹುಳುಗಳಿಗೆ ನಮಗ ಗೂಡು ಕಾಯಲಿಕ್ಕೆ ಒಂದು ಕೆಲಸವನ್ನು ಒದಗಿಸ್ಕೊತಾವ್ರು. ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅವಾಗ ಏನ್ ಮಾಡ್ತಾವ, ಬೇರೆ ಹುಳ ಆಗ್ಲಿ ಬರುದು ಅಥವಾ ಕೆಲವೊಂದ್ಸಲ ಇಲಿ ಬರ್ತಿರ್ತಾವ್ರಿ, ಉತ್ತಿಕಾಟ್ ಬರ್ತಿರ್ತಾವ, ಇಂಥವಕ್ಕೆಲ್ಲ ಅಟ್ಯಾಕ್ ಮಾಡಿ ಅವ್ಕ ಬರ್ಲಾರ್ದಂಗೆ ನೋಡ್ಕೊಳ್ಳುವಂತ ಒಂದು ಕೆಲಸವನ್ನು ಇವು ಮಾಡ್ಕೋತಿರ್ತಾವ್ರಿ. ಹಿಂಗಾಗಿ ನಾವು ಮನುಷ್ಯರು ಪ್ರತಿಯೊಂದು ಅದರಲ್ಲಿಂದ ಕಲಿಯಬಹುದು. ನಾವು ಟೈಮ್ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು, ಈಗ ಎಷ್ಟು ಸಮಯಕ್ಕೆ ನಾವು ಮುಂಜಾನೆ ಎದ್ದ ಕೂಡ್ಲೇನೆ ಹೋಗ್ಬಿಡ್ತಾವ, ಸೂರ್ಯ ಉದಯ ಆದ ಕೂಡ್ಲೇನೆ ಎಲ್ಲ ಹೋಗ್ತಾವೆ. ಆಮೇಲೆ ಎಷ್ಟು ಮಂದಿ ಹೋಗ್ಬೇಕು ಅನ್ನೋದು ಬಹಳ ಮುಖ್ಯ, ಎಷ್ಟು ಹುಳುಗಳು ಅಷ್ಟು ಹೋಗ್ಬೇಕು. ಡಿಸೈಡ್ ಮಾಡೋದು ಹೆಂಗ ಇದು? ಅವು ಬಂದು ಆಹಾರ ಡಿಸೈಡ್ ಮಾಡೋದು ಅದ್ರ ಮ್ಯಾಗೆ ಹೇಳ್ತಾವ. ಇದನ್ನ ಒಂದು ನೃತ್ಯ ಕಂಡಿಡಿದಂತದ್ದು ಅಥವಾ ಡ್ಯಾನ್ಸ್ ಏನ್ ಕಂಡಿಡಿದ್ರಲ್ಲ ವಿಜ್ಞಾನಿ ಫ್ರಿಶ್ ಅಂತಕ್ಕಂತ ವಿಜ್ಞಾನಿ ರೀ, ಫ್ರಿಶ್ FRISH. ಇವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿದೆ ಇವರಿಗೆ. ಓ, ಇದ್ರ ಸಲುವಾಗಿ ಇದು ಡ್ಯಾನ್ಸ್ ಕಂಡಿಡಿದ್ರ ಸಲುವಾಗಿ ಹಿಂಗ ಒಂದು ವೈಜ್ಞಾನಿಕವಾಗಿ ಅಥವಾ ಸಮಾಜದಲ್ಲಿ ಹೇಗಿರ್ಬೇಕು ಅಂತಕ್ಕಂಥದ್ದು ಈ ಹುಳುಗಳು ಮನುಷ್ಯನಿಗೆ ತೋರಿಸಿಕೊಡ್ತಾವ ಅಂತ ಹೇಳಿ. ಮತ್ತೆ ಡೈರೆಕ್ಷನ್ ಹೇಳ್ಬೇಕಲ್ಲ ಸರ್, ಅವು ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ನಮ್ಗೆ ಆಹಾರದ ಬಾರಿ ಮುಖ್ಯವಾಗಿ ಕೇಳಿದ್ರಿ. ಇದು ಡೈರೆಕ್ಷನ್ ಹೆಂಗ್ ಮಾಡ್ದೈತಿಪ್ಪ ಅಂತಂದ್ರೆ, ಸೂರ್ಯನ ಮೇಲೆ ಈಗ ಕಡೆಕ್ಕೆ ಅದು ಏನು ಹುಟ್ಟು ಇರ್ತದಲ್ರಿ, ಹುಟ್ಟಿನ ನಟ್ ನಡುವ ಅದು ಸೂರ್ಯಂದ ಎಲ್ಲಿರ್ತದೆ ಅದು ನಟ್ ನಡುವೆ, ಆಮೇಲೆ ಸೂರ್ಯಂದು ಅದ್ರ ನಡುವು ಹಿಂಗ್ ಡ್ಯಾನ್ಸ್ ಮಾಡ್ಕೋತಿದ್ರು. 45 degrees ಇದ್ರೆ 45 degrees ಒಳಗೆ ಡ್ಯಾನ್ಸ್ ಮಾಡ್ತೈತಿ, 90 degrees ಇದ್ರೆ 90 degrees ಒಳಗೆ ಡ್ಯಾನ್ಸ್ ಮಾಡ್ಕೋತಾರೆ. ಆ ಡಿಗ್ರಿ ಒಳಗೆ ಡೈರೆಕ್ಷನ್ ಒಳಗೆ ಹೋಗ್ಬೇಕು ನೀವು ಅಂತ ಹೇಳಿ ಈ ತರ ಬಹಳಷ್ಟು ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಐತಿ ಅಂತಂದ್ರು ಏನ್ ತಪ್ಪಾಗಿಲ್ರಿ ಅದು ಇಂತದಾಗ್ತೈತಿ. ಇನ್ನೊಂದು ಕಲಿಬೇಕಾಗಿತ್ತಂದ್ರೆ ನಾವು ಒಂದು ಸಮಾಜಗೋಸ್ಕರ ಒಂದು ತ್ಯಾಗನ್ನು ಮಾಡತಕ್ಕಂತದ್ದನ್ನು ಅದರಿಂದ ಕಲಿಬಹುದು. ಹೆಂಗ್ ಸರ್? ಹೆಂಗಂದ್ರೆ ಈಗ ಒಂದು ಏನಾದ್ರೂ ಹುಳ ಇರ್ತೈತಿ, ಹೆಣ್ಣು ಹುಳಗಳು, ಇವು ಕೆಲಸಗಾರ ಹುಳಗಳು, ಯಾವ್ದಾರ ಒಂದು ವೈರಿ ಬಂತಪ್ಪ ಅಂತಂದ್ರೆ ಅದಕ್ಕೆ ಕಟ್ತೈತಿ, ನಾವು ಕಚ್ಚತೈತಿ, ಚುಚ್ತೈತಿ ಅಂತ ಕರಿತೀವಿ. ಜೇನು ಹುಳ ಚುಸ್ತು ಅಂದ್ರೆ ಮಕ ಬಾಯ್ತೈತಿ, ಹಂಗೆಲ್ಲ ಹೇಳ್ತೇವಲ್ಲ. ಚುಚ್ಚಿದ್ರೆ ಏನಾಗ್ಬಿಡ್ತೈತಪ್ಪ ಅಂದ್ರೆ ಅದು ಸಾವನ್ನಪ್ತದ. ಚುಚ್ಚುದ ಯಾವ್ದೇ ಹುಳಗಳು ಜೀವಂತವಾಗಿರಂಗಿಲ್ಲ, ಯಾಕಂದ್ರೆ ಅದ್ರದ್ದು ಏನ್ ಚುಚ್ಚುವ ಒಂದು ಸಾಧನ ಏನ್ ಇರ್ತೈತಲ್ರಿ ಅದು, ಅದು ಅದ್ರ ಕರಳಿಗೆ ಅಟ್ಯಾಚ್ ಆಗಿರ್ತೈತಿ, ಇಂಟೆಸ್ಟೈನ್ಗೆ. ಅದು ಚುಚ್ಚಿ ನಮ್ಮ ಮುಳ್ಳಲ್ಲೇ ಬಿಟ್ಬಿಡ್ತದೆ, ನಮ್ಮ ದೇಹದೊಳಗೆ ಬಿಡ್ತದೆ, ವೈರಿಯ ದೇಹದೊಳಗೆ ಬಿಟ್ಬಿಡ್ತದೆ. ಬಿಟ್ಟು ಕೂಡ್ಲೇನೆ ಅದು ಒಳಗಿಂದ ಕರಳಿ ಕರಳು ಬಂದಂಗಾಗ್ತದೆ, ಸತ್ತು ಹೋಗ್ತದೆ. ಹಿಂಗಾಗಿ ಅದಕ್ಕಾಗಿ ಅವುಗಳು ಯಾವುದೇ ಒಂದು ತನ್ನ ಒಂದು ಕುಟುಂಬವನ್ನು ಕಾಪಾಡಲಿಕ್ಕೆ ಸಾಕಷ್ಟು ಒಂದು ಸ್ಯಾಕ್ರಿಫೈಸ್ ಮಾಡತಕ್ಕಂಥದ್ದು ಅಥವಾ ಬಲಿದಾನ ಕೊಡತಕ್ಕಂಥದ್ದನ್ನು ನೋಡಿ ಕಲಿಬಹುದು ಅಂತ ಹೇಳ್ತೀವಿ. ಸರ್, ಇನ್ನೊಂದು ಈಗ ಈ ಡಿವಿಷನ್ ಆಫ್ ಲೇಬರ್ ಏನಂತ ಅಂದ್ರೆ ಕೆಲಸ ವಿಂಗಡಣೆ ಆಗ್ಬೇಕು, ನಮ್ಮ ಮನೆಯೊಳಗು ಕೆಲಸ ವಿಂಗಡಣೆ ಆಗ್ಬೇಕು. ಇವತ್ತು ನಾಳೆ ಏನಂತಂದ್ರೆ ಗಂಡ ಹೆಂಡತಿ ಇರ್ತೀನಿ ಅಂದ್ರೆ ಗಂಡನು ಕೆಲಸ ಮಾಡ್ತಾರೆ, ಹೆಂಡತಿನೂ ಕೆಲಸ ಮಾಡ್ತಾರೆ, ಮಕ್ಕಳು ಕೆಲಸ ಮಾಡ್ತಾರೆ, ಎಲ್ಲರೂ ಇರ್ತಾರೆ. ಪ್ರತಿಯೊಬ್ಬರು ತಿಳ್ಕೊಂಡು ಕೆಲಸ ಮಾಡ್ಬೇಕು. ಬರೀ ಮನೆ ಹೆಣ್ಮಗಳು ಒಬ್ಬಕಿನ ಕೆಲಸ ಮಾಡ್ಬೇಕು ಅಂತಂದ್ರೆ ಆಗ್ಲಿಕ್ಕಿಲ್ಲ, ವಜ್ಜಾಗ್ಬಿಡ್ತದೆ, ಸಿಟ್ಟು ಬರ್ತದೆ, ಸಮಸ್ಯೆಗಳಾಗ್ತವೆ. ಹಂಗೆ ಈ ಮನೆಯಲ್ಲಿ ಎಲ್ಲರೂ ನಾವು ಡಿವಿಷನ್ ಮಾಡ್ಕೊಳ್ಳೋದು ಈ ಜೇನು ಹುಳಿನಿಂದ ಹೆಂಗ್ ಕಲಿಬೇಕು? ಈಗ ಮುಖ್ಯವಾಗಿ ನೋಡ್ರಿ ಹೆಂಗಾಗ್ತೈತಪ್ಪ ಅಂದ್ರೆ ಪ್ರತಿಯೊಬ್ಬರನ್ನು ಕೆಲಸ ಮಾಡಬೇಕು ಅಂತೇಳಿ ತೋರಿಸ್ಕೊಡ್ತೈತೆ. ಈ ರಾಣಿ ಹುಳಗಳನ್ನು ನಾ ಹೆಡ್ ಆಫ್ ದ ಫ್ಯಾಮಿಲಿ ಅದೀನಿ ಅಂತೇಳಿ ರಾಣಿ ಹುಳ ಸುಮ್ ಕೊಡಂಗಿಲ್ರಿ, ಅದು ತತ್ತಿ ಇಡತಕ್ಕಂತ ಕೆಲಸನೂ ಮಾಡ್ತಿರ್ತದೆ, ನಿರಂತರವಾಗಿ ತತ್ತಿ ಇಡತಕ್ಕಂತ ಕೆಲಸ ಮಾಡ್ತಿರ್ತದೆ. ಆಮೇಲೆ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅವು ಮಕ್ಕಳೆಲ್ಲ ಆ ರಾಣಿ ಹುಳ ರಾಣಿಯದೇ ಮಕ್ಳು ಇರ್ತವ್ರೆ, ಅವು ಏನ್ ಒಂದು ನಿರಂತರವಾದ ಒಂದು ವಾಸನೆ ಬಿಡ್ತೈತಿ, ಫಿರಮೋನ್ ಅಂತ ಹೇಳಿ ಕರಿತೇವೆ. ಇವೆಲ್ಲ ಕಂಟ್ರೋಲ್ ಹೆಂಗ್ ಮಾಡ್ತದೆ ರಾಣಿ ಹುಳ? ಯಾಕಂತಂದ್ರೆ ಆಜುಬಾಜಿನ ಹುಟ್ಟುಗಳು ಇರ್ತಾವ, ಹೌದು, ಇಲ್ಲೊಂದು ಇನ್ನೊಂದು ಇರ್ತದೆ, ಅದೇ ಹುಟ್ಟಿನ ಹುಳಗಳು ಅದೇ ಹುಟ್ಟಿಗೆ ಬರ್ತವೆ. ಹೆಂಗ್ ಬರ್ತವೆ? ಆ ರಾಣಿ ಒಂದು ಸ್ಪೆಸಿಫಿಕ್ ಆಗಿ ಅದಕ್ಕೆ ಒಂದು ಸಂಬಂಧಿಸಿದಂತ ಒಂದು ವಾಸನೆ ಬರ್ತಿರ್ತೈತಿ, ಅದಕ್ಕೆ ಆ ಒಂದು ಕುಟುಂಬದ ಹುಳಗಳಿಗೆ ಮಾತ್ರ ಆ ವಾಸನೆ ಗೊತ್ತಿರ್ತೈತದೆ. ಅಂದ್ರೆ ಈ ವಾಸನೆ ಬರೋದ್ರಿಂದ ನಮ್ಮ ಕುಟುಂಬ ಇಲ್ಲೇ ಐತಿ ಅಂತಕೊಂಡು ಎಲ್ಲ ಕೆಲಸಗಾರ ಹುಳಗಳು ಅಲ್ಲಿ ಹೋಗ್ತವೆ. ಅಂದ್ರೆ ಬಾಜು ಇರುವಂತ ಹುಳು ಅದೇ ವಾಸನೆ ಬಿಡುದಿಲ್ಲ, ಹೋಗುದಿಲ್ಲ, ಅದು ಒಂಥರ ಬೇರೆ ವಾಸನೆ ಬರ್ತದೆ. ಆ ಹುಳು ಆ ಮನೆಗಷ್ಟೇ ಹೋಗ್ತದೆ. ಒಂದು 1,000 ಹುಟ್ಟುಗಳು ನೀವು ಏನಾದ್ರೂ ಸಾಲ ಸಾಲಾಗಿ ಇಟ್ರಿ ಅಂತ ಹೇಳಂತಂದ್ರೆ ಒಂದೇ ಹುಳನು ಕೂಡ ಈ ಹುಟ್ಟಿನಿಂದ ಆ ಹುಟ್ಟಿಗೆ ಹೋಗಂಗಿಲ್ಲ, ಕನ್ಫ್ಯೂಸ್ ಆಗೋದಿಲ್ಲ, ಕನ್ಫ್ಯೂಷನ್ ಆಗಂಗಿಲ್ಲ. ಆಮೇಲೆ ಈ ರಾಣಿ ಹುಳು ಆದ್ಮೇಲೆ ಏನಾಗ್ತದೆ, ಗಂಡು ಹುಳುಗಳನ್ನು ನೋಡ್ರಿ, ಅವನು ಸಾಕಷ್ಟು ಕೆಲಸ ಮಾಡ್ತಾವೆ. ವಯಸ್ಸಾದ್ಮೇಲೂ ಕೂಡ ಅವಕ್ಕೆ ಪಕ್ಕ ಹೊಡೆಯೋದ್ರಿಂದ ನಮ್ಮ ಒಂದು ಹುಟ್ಟಿನಲ್ಲಿ ಇರತಕ್ಕಂತ ಉಷ್ಣಾಂಶವನ್ನು ಕಡಿಮೆ ಮಾಡತಕ್ಕಂತ ಒಂದು ಕೆಲಸನ ಅವು ಮಾಡ್ತಿರ್ತಾರೆ. ಕೆಲಸಗಾರರು ಹುಳುಗಳು ಅಂತರೂ ಅದು ವಯಸ್ಸಿನ ಸಣ್ಣ ಹುಳುಗಳು ಇದ್ದಾಗ ಮನೆ ಸ್ವಚ್ಛ ಮಾಡತಕ್ಕಂಥದ್ದು, ಆಹಾರ ಹುಡುಕಾಡ್ಕೊಳ್ತಕ್ಕಂಥದ್ದು, ವಯಸ್ಸಾದ್ಮೇಲೆ ನಾವೆಲ್ಲ ಒಂದು ಸಂರಕ್ಷಣೆ ಮಾಡತಕ್ಕಂಥದ್ದು, ಹಿಂಗ ಪ್ರತಿಯೊಬ್ಬರನ್ನು ಕೆಲಸ ಈ ನಾನೇ ಮಾಡ್ಲಿ ನೀನೇ ಮಾಡ್ಲಿ ಅಂತಕ್ಕಂಥದ್ದು ಏನೂ ಇರಂಗಿಲ್ಲ. ಅಂದ್ರೆ ಇಲ್ಲಿಂದ ನಾವು ನಮ್ಮ ಮನೆಯೊಳಗೆ ನಾವು ಕಲಿಬೇಕಿದು. ಬರೀ ಹೆಣ್ಮಗಳೇ ಮನೆ ಕೆಲಸ ಮಾಡ್ಬೇಕು, ಪಲ್ಯಾನು ಅಕ್ಕಿನೇ ಹೆಚ್ಚಬೇಕು, ಅಡಿಗೆನೂ ಅಕ್ಕಿನೇ ಮಾಡ್ಬೇಕು, ಹಾಸಿಗೆನೂ ಅಕ್ಕಿನೇ ಹಾಸ್ಬೇಕು ಅಂತಲ್ಲ, ಹಂಗಲ್ಲ, ಪ್ರತಿಯೊಬ್ಬರು ಹಂಚಿಕೊಳ್ಬೇಕು. ಹಂಚಿಕೋಬೇಕು. ಜೇನು ಹುಳು ಒಳಗೆ ರಾಣಿ ಹುಳು ಏನಿರ್ತದೆ, ಅಕ್ಕಿನ ಹೆಡ್ ಆಫ್ ದ ಫ್ಯಾಮಿಲಿ, ಅಕ್ಕಿನ ಮುಖ್ಯಸ್ಥ, ಆರಾಮ್ ಕುಂತನು ಅಕ್ಕಿಗೆಲ್ಲ ಊಟ ಹಾಕ್ತಿರ್ತಾವ ಎಲ್ಲ ಹುಳುಗಳ ಕೆಲಸಗಳು, ಬಟ್ ಹಂಗ ಮಾಡಂಗಿಲ್ಲ. ಅಕ್ಕಿ ಪ್ರತಿಯೊಬ್ಬರದು ಆರೋಗ್ಯನ ನೋಡಿಕೊಂಡು ಆಮೇಲೆ ಪ್ರತಿಯೊಂದು ತತ್ತಿ ಇಡತಕ್ಕಂತ ಕೆಲಸ, ಎಲ್ಲರಿಗೆ ಕೂಡಿಸುವಂತ ಕೆಲಸಗಳನ್ನು ರಾಣಿ ಹುಳುಗಳು ಮಾಡ್ತಿರ್ತಾವೆ. ಸರ್, ಇವನ್ನ ರೆಸ್ಟ್ ಏನರ ಮಾಡ್ತಾವ ಅಂತ ಹೆಂಗ್ ಸರ್? ಈಗ ಏನಾಗ್ತೈತಿ ಅಂತಂದ್ರೆ ಸಾಮಾನ್ಯವಾಗಿ ಬೆಳಕಿನ ಟೈಮಿಗೆ ಇವು ಹೊರಗಡೆ ಎಲ್ಲ ಹೋಗ್ತಿರ್ತಾವ್ರಿ, ರಾತ್ರಿ ಒಂದು ಸಮಯದಲ್ಲಿ ಅಲ್ಲೇ ಗೂಡಿನಲ್ಲೇ ಇರ್ತಾವ, ಅಲ್ಲೇ ರೆಸ್ಟ್ ಆಗ್ತಿರ್ತಾರೆ. ಹೌದ್ರಿ ಸರ್. ಮತ್ತೆ ಈಗ ಜೇನು ಹುಟ್ಟಿನೊಳಗೆ ಎರಡು ನೋಡ್ತೀವಿ, ಒಂದು ಜೇನು ತುಪ್ಪ, ಇನ್ನೊಂದು ಮೇಣ. ಮೇಣ, ಹೌದು ಸರ್. ಜೇನುತುಪ್ಪ ಎಲ್ಲಿ ಸಂಗ್ರಹಣೆ ಆಗ್ತದೆ ಮತ್ತೆ ಮೇಣ ಎಲ್ಲಿ ಸಂಗ್ರಹಣೆ ಆಗ್ತದೆ? ಬಹಳಷ್ಟು ಒಂದು ಆರ್ಗನೈಸೇಷನ್ ಅಂದ್ರೆ ಒಳ್ಳೆ ರೀತಿಯಿಂದ ಒಂದು ಶಿಸ್ತಬದ್ಧವಾಗಿ ಇರತಕ್ಕಂಥದ್ದು ಇರ್ತದೆ. ಈಗ ಒಂದು ಹುಟ್ಟು ನೋಡ್ತೀವ್ರಿ ನಾವು, ಹುಟ್ಟು ನೋಡಿದ ಕೂಡಲೇ ಮೇಲ್ಭಾಗದಲ್ಲಿ, ಹುಟ್ಟಿನ ಮೇಲ್ಭಾಗದಲ್ಲಿ ಅಲ್ಲಿ ಜೇನುತುಪ್ಪ ಇರ್ತದೆ ಯಾವಾಗ್ಲೂ ಮೇಲಿನ ಭಾಗದಲ್ಲಿ. ಅಲ್ಲಿ ಯಾವುದೇ ಕಾರಣಕ್ಕೂ ಆ ರಾಣಿ ಹುಳು ಅಲ್ಲಿ ತತ್ತಿ ಇಡಂಗಿಲ್ಲ, ಅಲ್ಲಿ ಮೇಲಿನ ಭಾಗದಲ್ಲಿ ಅಲ್ಲಿ ಇಡೋದಿಲ್ಲ. ಸೇಮ್ ಎಲ್ಲ ಮನೆ ಒಂದೇ ಗತ್ಲಿ ಕಾಣಿಸ್ತಿರ್ತಾವ್ರಿ, ಅಲ್ಲಿ ಮೇಗೆ ಎಲ್ಲ ಏನ್ ಮಾಡ್ತಿರ್ತಾರೆ, ಜೇನು ತುಪ್ಪ ತುಂಬಿಡ್ತಾವ ಅಲ್ಲಿ. ಅಲ್ಲಿ ಯಾವುದೇ ಕಾರಣಕ್ಕೂ ರಾಣಿ ತತ್ತಿ ಇಡಂಗಿಲ್ಲ. ಅದೇ ರಾಣಿ ಮನೆ ಬೇರೆ ಇರ್ತಾನ, ಮನೆ ಅಲ್ಲೇ ಇರ್ತೈತಿ, ಅದ್ರೊಳಗೆ ಒಂದ್ ಇರ್ತೈತಿ, ತಿರ್ಗಾಡ್ಕೋತಿರ್ತೈತಿ. ಹಿಂಗ್ ಮನೆ ಅಂತೇಳಿ ಇರಂಗಿಲ್ಲ, ಮರಿ ಇದ್ದಾಗ ಅಷ್ಟೇ ಮನೆ ಇರಿ, ಅದು ಉಳ್ಕಿ ಟೈಮ್ದಾಗ ಎಲ್ಲ ಕಡೆ ತಿರ್ಗಾಡ್ಕೋತಿರ್ತೈತಿ. ಮತ್ತೆ ತತ್ತಿ ಹಾಕ್ಬೇಕಲ್ಲ ಸರ್, ತತ್ತಿ ಹಾಕೋದ್ನಾಗ ಅಲ್ಲೇ ತತ್ತಿ ಹಾಕ್ತೇವೆ, ಗೂಡು ಒಳಗೆ ತತ್ತಿ ಹಾಕೋದಲ್ರಿ ಅದು. ಎಲ್ಲ ಕಡೆ ತಿರ್ಗಾಡಿ ತಿರ್ಗಾಡಿ ತತ್ತಿ ಹಾಕೋದು ಒಂದೇ ಕಡೆ ತತ್ತಿ ಹಾಕೋದಿಲ್ಲ, ಒಂದೇ ಕಡೆ ತತ್ತಿ ಇಲ್ಲ, ಒಂದೊಂದು ಮನೆಯೊಳಗೆ ಒಂದ್ ತತ್ತಿ ಹಾಕ್ತದೆ. ಅಲ್ಲಿ ಒಂದೇ ಮರಿ ಹುಳ ಬೆಳಿತೈತಿ ಅದು. ಓ, ಅಲ್ಲೇ ಹಾಕಿದ್ದು ತತ್ತಿನ ಅಲ್ಲೇ ಮರಿ ಹುಳು ಬಂದು ಅಲ್ಲೇ ಬೆಳಿಬೇಕು, ಅಲ್ಲೇ ಬೆಳಿಬೇಕು. ಬೇರೆ ಮನೆಯೊಳಗೆ ಬಾಜು ಒಂದು ತೂತ್ ಇರ್ತೈತಲ್ರಿ, ಅಲ್ಲಿ ಇಲ್ಲ, ಪ್ರತಿಯೊಂದ್ರೊಳಗೂ ತತ್ತಿ ಹಿಡಿದಿತ್ತದೆ.

ಹಂಗಾಗಿ ನಾವು ಈಗ ಏನಾಗ್ತೈತಪ್ಪ ಅಂದ್ರೆ ಹಿಂಗ ನೂರಾರು ಇದ್ರ ಗತ್ಲೆ ಇಡ್ಲಿಕ್ಕೆ ಆಗಂಗಿಲ್ಲ ಇರ್ಲಿ. ಈಗ ಒಂದು ನೂರಾರು ಪೆಟಗಿಗಳು ಒಂದೇ ಗೂಡುಗಳನ್ನು ಒಂದೇ ಇದರಲ್ಲಿ ಇಡ್ಲಿಕ್ಕೆ ಆಗಂಗಿಲ್ಲ. ನಮಗೆ ಎಂತ ಬೆಳೆ ಹಾಕುವಂತಲ್ಲಿ ಇಡಬೇಕು ಅಂತಂದ್ರೆ ಕೇವಲ ನೀರಾವರಿ ಇರ್ತಕ್ಕಂಥ ಬೆಳೆಗಳೊಳಗೆ ಹೆಚ್ಚು ಒಂದು ಇದ್ರ ಉಪಯೋಗನೂ ಆಗ್ತೈತಿ, ಅದಕ್ಕೂ ಒಂದು ಒಳ್ಳೆ ರೀತಿಯಿಂದ ಆಗ್ತದೆ ರೀ. ಈಗ ನಾವು ತೊಗರಿ ಹೊಡೆದ್ರೆ ಹೆಂಗಾಗ್ತೈತಿ ನಮ್ಮಲ್ಲಿ ಅಂತಂದ್ರೆ ಒಂದ್ಸಲ ನಾವು ಇಟ್ಟೇವಪ್ಪ ಅಂದ್ರೆ ಹೊಳ್ಳೆ ಹೋಗಂಗಿಲ್ಲ, ಬರೀ ಔಷಧ ಹೊಡೆಯಕ್ಕೆ ಅಷ್ಟೇ ಹೋಗ್ತಿರ್ತದ್ರಿ. ಅಂತಲ್ಲಿ ಇದು ಕೆಲಸ ಆಗಂಗಿಲ್ಲ ರೀ. ಇವನ್ ನಾವು ತೊಗರಿ ಹೊಲ ಇರಲಿಲ್ಲ, ಒಣ ಬೇಸಾಯದಾಗೂ ಇಟ್ಟರೂ ಸಾಕಷ್ಟು ಕಸ ಕಡ್ಡಿಗಳೆಲ್ಲ ಬಂದಿರ್ತವ್ರಿ. ಈಗ ಬೇಸಿಗೆಯೊಳಗೆ ನೋಡ್ರಿ ನಾವು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ನೋಡಿದ್ರೆ ಒಂದು ನಾಲ್ಕು ಗೂಡುಗಳು ಇಟ್ಟಿದ್ದೇವೆ ನಾವು, ಏನು ಬೆಳೆಯಿಲ್ಲ ಅಲ್ಲಿ. ಜೇನು ಸಂಗ್ರಹಣೆ ಆಗ್ತದೆ, ಸಾಕಷ್ಟು ಕಸ ಕಸ ಬೆಳೆದಿರ್ತವ್ರಿ. ಇಲ್ಲ ನಮ್ಮ ಟ್ರೆಡಾಕ್ಸ್ ಒಂದು ಕಸ ಸಣ್ಣ ಹೂ ರೀ, ಅದರಿಂದ ಮಕರಂದ ಹಿರ್ಕೊಂಡ್ ಬರ್ತಿರ್ತೈತೆ. ನಿಮಗೆ ಆಶ್ಚರ್ಯ, ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒಂದು ಚಮಚದಷ್ಟು ಜೇನು ತುಪ್ಪ ತಯಾರು ಮಾಡಬೇಕಾಗಿತ್ತಂದ್ರೆ ಹುಳ ಕನಿಷ್ಠಪ್ಪ ಅಂದ್ರೆ 55,000 kilometers ತಿರುಗಾಡ್ತೈತಿ ಅಂತ ಹೇಳ್ತಾರೆ. 55,000 kilometers ತಿರುಗಾಡ್ತದೆ ಒಂದು ಚಮಚ ಜೇನು ತುಪ್ಪ ಆಗ್ಲಿ. ಚಮಚ ತಯಾರು ಮಾಡಬೇಕಾಗಿತ್ತು ಅಂತ ಹೇಳಿ ನಾವು ಒಂದ್ ಚಮಚ ಹಂಗೆ ತಿಂದ್ಬಿಡ್ತೀವಿ, ಹಂಗೆ ತಿಂದ್ಬಿಡ್ತಾರೆ. ಅದಕ್ಕೆ ಎಷ್ಟು ಪ್ರಮುಖವಾಗಿ ಮೆಹನತ್ತದೆ ಅಂತ ಅನ್ನೋದು ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಇರೋದು. ಪ್ರತಿಯೊಂದರಲ್ಲಿ ಒಂದೊಂದು ಕಣದಲ್ಲಿನು ಒಂದು ಅದರದ್ದು ಮೆಹನತ್ ಇದೆ. ಅದಕ್ಕೆ ಅದನ್ನ ನಾವು ಸಾಕಾಣಿಕೆ ಮಾಡಿ ಅದರಿಂದ ನಾವು ಉಪಯೋಗ ತಕ್ಕೊಂಡು ನಾವು ಮಾಡಿದೇವಪ್ಪ ಅಂದ್ರೆ ನಮ್ಮ ಮಾನವ ಒಂದು ಕುಲ ಉಳುವಿಕೆಯಲ್ಲಿ ಬಹಳಷ್ಟು ಒಂದು ಹೆಚ್ಚಿನ ಪಾತ್ರ ವಹಿಸ್ತೈತಿ ಅಂತ ಹೇಳ್ಬೋದು. ಸರಿಗೆ ಸುತ್ತಮುತ್ತಲು ಸಿಗುವಂತ ಏನ್ ಬೆಳೆ ಇದೆ, ಬೆಳೆ ಮೇಲೆ ಈ ಜೇನುತುಪ್ಪ ತಯಾರಾಗ್ತದೆ. ಈ ಗುಣಮಟ್ಟಕ್ಕೆ ಏನಾದ್ರೂ ಅದರ ಕ್ವಾಲಿಟಿ ಏನಾದ್ರೂ ವ್ಯತ್ಯಾಸ ಆಗ್ತದೆ? ಸೂರ್ಯಕಾಂತಿ ಇದ್ದ ಒಂದ್ ರೀತಿ, ಕಲ್ಲಂಗಡಿ ಇದ್ದ ಒಂದ್ ರೀತಿ, ಹಿಂಗೇನ್ರ ಆಗ್ತದೆ? ಹಂಗೆ ಅಷ್ಟೊಂದು ವ್ಯತ್ಯಾಸ ಏನಾಗಂಗಿಲ್ಲರಿ. ಬರತಕ್ಕಂತ ಒಂದು ವಾಸನೆ ಏನಿರ್ತೈತಿಲ್ಲ ಅದರದ್ದು, ಅದು ವ್ಯತ್ಯಾಸ ಆಗ್ತದೆ. ಅರೋಮಾ ಏನ್ ಕರಿತೀವಲ್ರಿ, ಅದನ್ನು ವ್ಯತ್ಯಾಸ ಆಗ್ತೈತಿ. ಈಗ ನಾವು ಸಾಕಷ್ಟು ಜೇನುತುಪ್ಪಗಳು ಆ ರೀತಿಯಾಗಿ ಬರ್ತೈತಿ. ಈಗ ಲಿಡ್ಚಿಯಿಂದ ತಯಾರಾಗದಂತ ಹಣ್ಣಿನಿಂದ ತಯಾರಾಗದಂತದ್ದೊಂದು, ಆಮೇಲೆ ಮಾವಿನಕಾಯಿಯಿಂದ ತಯಾರಾದಂತ ಒಂದು ಹನಿ, ನೆಲ್ಲಿಕಾಯಿಯಿಂದ ತಯಾರಾಗತಕ್ಕಂತ ಒಂದು ಜೇನುತುಪ್ಪ ಅಂತ ಹೇಳಿ ಅಂದ್ರೆ ಕ್ವಾಲಿಟಿ ವೈಸ್ ನೋಡಿದ್ರಪ್ಪ ಅಂದ್ರೆ ಏನ್ ಫರಕ್ ಹೇಳಂಗಿಲ್ಲ ರೀ. ಬಟ್ ಅದು ಅರೋಮಾ ತಾವೇನ್ ಹೇಳಿದ್ರಲ್ಲ ಆ ರೀತಿಯಿಂದ ಒಂದು ಫರಕ್ ಆಗ್ತದೆ. ಅಂತಂದ್ರೆ ಸರಿ, ಈಗ ಈ ಜೇನು ಹುಳುಗಳಿಗೆ ಯಾವ ರೀತಿ ಒಂದು ಆಪತ್ತು ಬಂದದ, ಈಗ ನಾವು ಅವನ್ನ ಸಂರಕ್ಷಣೆ ಮಾಡೋ ಅವಶ್ಯಕತೆ ಬಂದದ? ಬಹಳ ಬಹಳ ಬಹಳಷ್ಟು ಮುಖ್ಯವಾಗಿ ಐತಿ ಅಂತೇಳಿ ಹೇಳ್ಬೋದನ್ನು. ಯಾಕಪ್ಪ ಅಂತೇಳಂದ್ರೆ ನಾವು ಪ್ರತಿಯೊಂದು ನಾವು ಕೀಟನಾಶಕ ಯಾವುದೇ ಒಂದು ಹುಳ ಕಂಡು ಕೂಡಲೇ ಔಷಧ ಸಿಂಪಡಣೆ ಮಾಡಕ್ ಸ್ಟಾರ್ಟ್ ಮಾಡ್ತೀವ್ರಿ. ಔಷಧ ಸಿಂಪಡಣೆ ಮಾಡೋದ್ರಿಂದ ಪ್ರಮುಖವಾಗಿ ಅದಕ್ಕೆ ಬಂದಕ್ಕಂತ ಒಂದು ಆಪತ್ತು, ಡೈರೆಕ್ಟ್ ನೇರವಾಗಿ ಅದ್ರ ಮೇಲೆ ಔಷಧ ಬಿತ್ತು ಅಥವಾ ಅದು ಗಿಡಗಳ ಮೇಲೆ ಹಾಕಿದಂತ ಔಷಧ ಬಿತ್ತು ಅಂದ್ರೆ ಒಂದು. ಆಮೇಲೆ ಇನ್ನೂ ಏನಪ್ಪಾ ಅಂದ್ರೆ ಬಹಳ ದೊಡ್ಡದು ಅಂದ್ರೆ ನಮಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತೇ ಇಲ್ಲ, ನಮಗೆ ಇವು ಏನ್ ಕೆಲಸ ಮಾಡ್ತೈತಿ ಏನು ಅಂತೇಳಿ ಅನ್ನೋದು ಗೊತ್ತೇ ಇಲ್ಲ. ಹಂಗಾಗಿ ನಾವು ಪ್ರತಿಯೊಬ್ಬರನ್ನು ಸಾಕಾಣಿಕೆ ಒಂದು ಮಾಡಿದೇವಪ್ಪ ಅಂತಂದ್ರು ಕೂಡ ಒಂದು ಆಪತ್ತು ತಪ್ಪಿಸ್ದಂಗ ಆಗ್ತೈತಿ ಅಂತ ಹೇಳಿದ್ರೆ, ಹೆಚ್ಚೆಚ್ಚು ಜನ ಮುಂದೆ ಬಂದ್ರು ಸಾಕಾಣಿಕೆ ಮಾಡಬಹುದು. ಇವನ್ ಮನೆಯಲ್ಲೂ ಕೂಡ ಮನೆಯಾಗೂ ಮಾಡ್ಕೋಬಹುದು ರೀ. ನೀವು ಒಂದು ಗೂಡು ಇಟ್ಕೋಬಹುದು, ಮ್ಯಾಗ ಏನ್ರಿ ಗಿಡಗಳು ಗಿಡಗಳು ಇಲ್ಲ ಅಂತ ಇಟ್ಕೊಂಡು 2 kilometers ಒಳಗೆ ಎಲ್ಲರೂ ಗಿಡ ಕಸ ಇರ್ತಿತ್ತು, ಮನೆ ಆಜುಬಾಜು ಕಸ ಬೆಳೆದಿರ್ತಿ, ಗುಲ್ಬರ್ಗ ಸಾಕಷ್ಟು ಬೆಳಿತೈತ್ರಿ. ಆಮೇಲೆ ನಾವು ದೊಡ್ಡ ದೊಡ್ಡ ಗಿಡಗಳು ಇರ್ತಾವ. ಈಗ ನಮ್ ಇದೇ ಗಿಡ ಆಹಾರ ಬೆಳೆದ ಗಿಡ ಇರ್ತಾರೆ, ಜಾಲಿ ಗಿಡ ಹೂ ಬಿಟ್ಟಿರ್ತೈತ್ರಿ, ಬೇವಿನ ಗಿಡ ಹೂ ಬಿಟ್ಟಿರ್ತೈತಿ, ಎಲ್ಲ ಗಿಡ ಹೂ ಬಿಡಬೇಕಲ್ರಿ. ಈಗ ಬ್ಯಾಸಿಗೆ ಒಳಗಂತೂ ಸಾಕಷ್ಟು ಹೂ ಬಿಟ್ಟಿರ್ತೈತಿ, ಹಂಗೆ ಬಿಟ್ಟಿರ್ತೈತಿ. ಇಂಥ ಬೇವಿನ ಜೇನುತುಪ್ಪ ಕೈ ಇರ್ತೇನೆ, ಬೇವಿನ ಜೇನುತುಪ್ಪ ಮತ್ತಷ್ಟು ಒಂದು ವೈಜ್ಞಾನಿಕವಾಗಿ ಚಲೋದೇ ಇರತಕ್ಕಂತ ಒಂದು ಜೇನುತುಪ್ಪ ಇದೆ. ಅದಕ್ಕನ್ನು ತುಪ್ಪದ ಕ್ವಾಲಿಟಿ ಒಳಗೆ ಏನು ಫರಕ ಏನಾಗೋದಿಲ್ಲ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಮನೆ ಮೇಲೆ ಇಡಬೇಕು. ಇಡಬೇಕು ಒಂದು ಗೂಡು ಅಂಜಲಿಲ್ಲ ಅಂದ್ರೆ ನೀವು ಮನೆ ಒಳಗೂ ಕೂಡ ಇಟ್ಕೋಬಹುದು. ಅದು ಎಲ್ಲಿ ಹೋದಲ್ಲಿ ಹುಳುಗಳು ಬರ್ತಾವ, ನಿಮಗೆ ಇಟ್ಟಲ್ಲಿ ಫ್ರೆಂಡ್ ಆಗಿಬಿಡ್ತಾವ್ರು. ಮೇಲೆ ಇಟ್ಟರು ಮನೆ ಮೇಲೆ ಇಟ್ಟಿವಪ್ಪ ಅಂತ ತಿಕ್ಕರು ಅದಕ್ಕೆ ಒಂದ್ ಸ್ವಲ್ಪ ನೆರಳು ಮಾಡ್ಬೇಕ್ರಿ. ಅದಕ್ಕೆ ನೆರಳು ಮಾಡ್ಬೇಕು, ಡೈರೆಕ್ಟ್ ಬಿಸಿಲು ಬಿತ್ತು ಅಂತಂದ್ರೆ ಏನಾಗ್ತಾರೆ, ಮೊದಲೇ ಬಿಸಿಲು ಗುಲ್ಬರ್ಗದಲ್ಲಿ ಜಾಸ್ತಿ ಬಿಸಿಲಿಗೆ ಹೋಗ್ಬಿಡ್ತಾವ್ರು. ಅವು ಒಟ್ಟೆ ನಮ್ ಬಿಟ್ಟು ಹೋಗ್ಬಾರ್ದು ಅಂತೇಳಂದ್ರೆ ನಮ್ಮ ಮನೆಯೊಳಗೆ ಹೊಲದೊಳಗೆ ಬಿಟ್ಟು ಹೋಗ್ಬಾರ್ದು ಅಂದ್ರೆ 2 ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಏನಂತಾರೆ, ಮುಖ್ಯವಾಗಿ ಅದಕ್ಕೆ ಬೇಕಾಗ್ತಕ್ಕಂಥದ್ದು ನೀರಾಗಿರೋ ಅಲ್ಲೆಲ್ಲ ಕಡೆ ಇರ್ಬೇಕ್ರಿ. ಸ್ವಲ್ಪ ನೀರು ಇರಬೇಕು, ನೀರು ಸಿಗ್ಬೇಕು. ಅದಕ್ಕೆ ನೀರ್ ನೀವೇನು ಬಟ್ಟಲ್ದಾಗ ಹಾಕಿಡಬೇಕು ಅಂತ ಹಂಗೇನಲ್ಲರಿ. ಆಜುಬಾಜು ನೆಳದ ಒಂದೊಂದ್ಸಲ ನೆಳ ಇರ್ತೈತಿ, ಹನಿ ನೀರ್ ಬೀಳ್ತಿರ್ತೈತಿ. ಒಂದೊಂದ್ಸಲ ನೀರ್ ನಿಂತಿರ್ತಾವ ಅಲ್ಲಿ, ಎಲ್ಲಾ ಕಡೆದಿಂದ ನೀರ್ ಕುಡಿತೈತಿದ್ರೆ ಅದನ್ನ ನಾವು ಇಟ್ಕೋಬಹುದು. ಆಮೇಲೆ ಈಗ ಮಳೆಗಾಲ ಆದಂತ ಸಮಯದಲ್ಲಿ ಮಳೆಗಾಲದಲ್ಲಿ ಅದಕ್ಕೆ ಒಂದ್ ಸ್ವಲ್ಪ ಆಹಾರ ಕೊಡಬೇಕಾಗ್ತದೆ. ಒಂದ್ಸಲ ಸಾಕಾಣಿಕೆ ಮಾಡಿದೆ ಅಂದ್ರೆ ಸಕ್ರಿ ಪಾಕ ಏನ್ರ ಮಾಡಿ ನಾವು ಅದು ಹುಟ್ಟಿನ ಹತ್ರ ಇಟ್ಕೊಂಡ್ಬಿಡ್ಬೇಕ್ರಿ ಅದನ್ನ. ಯಾಕಂದ್ರೆ ಮಳೆಗಾಲದಾಗ ಹೊರಗೆ ಹೋಗಂಗಿಲ್ರಿ ಜಾಸ್ತಿ, ಅಲ್ಲೇ ಇರ್ತಾವ. ಅದಕ್ಕೆ ಆಹಾರ ಬೇಕು ಅಂತೇಳಿ ಒಂದ್ ತಿಂಗಳವರೆಗೆ ಮಳೆ ಬಂತು ಅಂತೇಳಿ ಅಂತಂದ್ರೆ ಒಂದು ಕಂಟಿನ್ಯೂಸ್ ಆಗಿ 8-15 ದಿವಸ ಹಿಂಗ್ ಮಳೆ ಬರ್ತಿತ್ತು, ಅಕಸ್ಮಾತ್ ಹಂಗೇನ್ರ ಬಂತು ಅಂದ್ರೆ ಆ ಟೈಮ್ದಾಗ ಮಾತ್ರ ನಾವು ಆಹಾರ ಕೊಡ್ಬೇಕು. ಸಕ್ರಿ ಪಾಕ್ ಮಾಡಿದ್ವಿ ಅಂತಂದ್ರೆ ಅದರಿಂದ ತಯಾರಾದ ಜೇನುತುಪ್ಪ ಮತ್ತೆ ಸಕ್ರಿ ಅಂಶ ಹೆಚ್ಚಿಗೆ ಇರ್ಬೋದಲ್ಲ, ಪೂರಾ ಸಂಪೂರ್ಣವಾಗಿ ಅದರದ ಆಹಾರ ಅಲ್ಲರಿ ಅದು. ಯಾವಾಗ ನಿಮಗೆ ಮಳೆ ಬರ್ತೈತಿ, 8-10 ದಿವಸ ಕಂಟಿನ್ಯೂಸ್ ಆಗಿ ಮಳೆ ಬಂತು, ಆಹಾರ ತಯಾರಿಸ್ಕೊಂಡು ಇಟ್ಕೊಂಡಿರ್ತೈತೆ ಅದು. ಸುಮ್ಮ ಒಂದ್ಸಲ ಈಗ ಬಹಳ ಆರಾಮಿಲ್ಲಾರ್ದಾಗೂ ಗ್ಲೂಕೋಸಿ ಆ ಟೈಪ್ ಕೊಡ್ತೀವಿ ಅದಕ್ಕೆ, ಅದೇ ಟೈಪ್ ಅಷ್ಟೇ ಇದ್ದಂಗೆ ಇರೋದು. ಸಂಪೂರ್ಣವಾಗಿ ಇದರದೇ ಆಹಾರ ಅಂತ ಆಗಂಗೆ ಸಾಧ್ಯನೇ ಇಲ್ಲ. ಅಂತಂದ್ರೆ ಈಗ ಒಂದು ನಾವು ಗೂಡು ಇಟ್ಟಿವಿ ಮನೆಯಾಗ, ಜೇನು ಸಾಕಣೆ ಮಾಡಿದೀವಿ ಅಂತಂದ್ರೆ ಎಷ್ಟು ದಿವಸದಲ್ಲಿ ಜೇನುತುಪ್ಪ ತಯಾರಾಗ್ತದೆ? ಬೆಸಿಗೆ ಒಳಗೆ ಇತ್ತು ಅಂತ ಹೇಳ್ತೀವಿ ನೀವು, ಈಗ ಇಟ್ರಿ ನೀವು, ಸಾಕಷ್ಟು ಹೂಗಳು ಸಿಗ್ತಾವ. ಈಗ ನಮ್ದು ಬೇವಿನ ಹುಲ್ಲ ಕಾಡ ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ಹೂ ಆಗ್ತಿರ್ತಾವ ಈ ಟೈಮ್ ಒಳಗೆ, ಇದ್ರೊಳಗೆ ಬೇಗನೆ ಆಗ್ಬಿಡ್ತೈತಿ. ಈಗ ನಿಮ್ಗೊಂದು 2-2.5 ತಿಂಗಳೊಳಗೆ 1 ಕಿಲೋದಷ್ಟು ಬರ್ತೈತ್ರಿ ಒಂದು ಗೂಡದಿಂದ. ಆಮೇಲೆ ನಮಗ ಹೊಲದಾಗ ಹೋಗಿಟ್ಟೆವಪ್ಪ ಅಂದ್ರೆ ಇನ್ನೂ ಜಾಸ್ತಿ ಬರ್ತೈತಿ, ಜಾಸ್ತಿ ಬರ್ತದೆ. ಒಂದು ಜೇನುಹುಳ ಎಷ್ಟು ದಿವಸ ಬದುಕ್ತದೆ? ಈಗ ರಾಣಿ ಹುಳ ಅಂತಂದ್ರೆ 4-5 ವರ್ಷ ಬದುಕ್ತದೆ. ಇದು ಕೆಲಸಗಾರ ಹುಳುಗಳು ಅಪ್ಪ ಅಂತಂದ್ರೆ 1-1.5 ತಿಂಗಳು 45 ದಿವಸವರೆಗೆ ಅಷ್ಟೇ ಬದುಕ್ತದೆ, ಅಷ್ಟೇ ಬದುಕ್ತದೆ ಕೆಲಸಗಾರ ಹುಳುಗಳು. ಅದು ಆಯ್ತಪ್ಪ ಅಂದ್ರೆ ಮತ್ತೆ ಸಾವನ್ನಪ್ತವ, ಮತ್ತೆ ಬೇರೆ ತಯಾರಾಗ್ತದೆ. ಅಂದ್ರೆ ರಾಣಿ ಹುಳುಗೆ ಅಷ್ಟೇ ಅಷ್ಟು ಒಂದು ಆಯುಷ್ಯ? ರಾಣಿ ಹುಳುಗಳಿಗೆ ಒಂದೇ ಆಯುಷ್ಯ ಅಷ್ಟೇ, 4-5 ವರ್ಷ ತನಕ ಬದುಕ್ತದೆ. ಸರಿ, ಇದೊಂದು ತಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಈ ಜೇನು ಗೂಡಂತ ನೀವು ಇಟ್ಟಿವಿ, ಸಾಕಾಣಿಕೆ ಮಾಡ್ಲಿತ್ತೀವಿ ಅಂತ ಹೇಳಿದ್ರೆ, ಮತ್ತೆ ಮಾರಾಟಕ್ಕೆ ಏನಾದ್ರೂ ಜೇನುತುಪ್ಪ ಸಿಗ್ತದೆ? ನಾವು ಜೇನುತುಪ್ಪ ಸ್ವಲ್ಪ ಮಟ್ಟಿಗೆ ಸಿಗ್ತದ್ರಿ ನಮ್ದು, ಈಗ ಈ ಪ್ರೆಸೆಂಟ್ ಒಳಗೆ ಸಾಕಷ್ಟು ಒಂದು ಮಾರಿದೇವ್ ನಾವು, ಆದ್ರೂ ಸ್ವಲ್ಪ ಬೇಕು ಅಂತೇಳಂತಂದ್ರೆ ಈಗ ಈ ಸದ್ಯ ಇವತ್ತೇ ಬೇಕು ಅಂತೇಳಂತಂದ್ರಪ್ಪ ಅಂದ್ರೆ ಸ್ವಲ್ಪ ಸಿಗ್ತದೆ. ಅಂದ್ರೆ ಒಂದು 100-100 ml ಮಾಡಿದ್ರೆ ಕಿಲೋಗಟ್ಟಲೆ ಅಂದ್ರೆ ಈಗ ಇನ್ನೊಂದು 3 ತಿಂಗಳು ಬೇಕಾಗ್ತದ್ರಿ ನಮಗೆ. ಎಲ್ಲ ಗೂಡುಗಳು ಆಲ್ರೆಡಿ ಕೊಟ್ಬಿಟ್ಟಿವೆ, ಇನ್ನೊಂದು 3 ತಿಂಗಳು ಬಿಟ್ಟು 1 ಕಿಲೋಗಟ್ಟಲೆ ಸಿಗುತ್ತೆ ನಮಗೆ ಜೇನುತುಪ್ಪ ಸಿಗುತ್ತೆ. ನಮ್ಮ ಭಾಗದ ರೈತರು ಅಥವಾ ರೈತ ಮಹಿಳೆಯರು ಈ ಜೇನು ಸಾಕಾಣಿಕೆ ಏನಾದ್ರು ಮುಂದೆ ಬರ್ಲಿತ್ತಾರ? ಹೆಂಗೆ? ಇನ್ನು ಬಂದಿಲ್ಲರಿ ಅವರು, ಸಾಕಷ್ಟು ಜನ ಬರ್ತಾ ಇದಾರೆ. ಇನ್ಮ್ಯಾಗ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಈಗ, ತರಬೇತಿಗಳನ್ನು ಕೊಟ್ಟು ನಾವು ಅದನ್ನ ಹೆಚ್ಚಿಗೊಂದು ಪ್ರಚಾರಗೊಳಿಸಿದ್ರು ಬರ್ತಾರೆ. ತೋಟಗಾರಿಕೆ ಇಲಾಖೆಯಿಂದ ಇದಕ್ಕೆ ಒಂದು ಸಬ್ಸಿಡಿ ಕೂಡ ಇದೆ, ತರಬೇತಿನೂ ಕೂಡ ಅವ್ರನ್ನು ಕೊಡ್ತಾರೆ. ನೀವು ಕೊಡ್ತಾರೆ, ಆಮೇಲೆ ಅವರು ಗೂಡುಗಳನ್ನು ಕೊಡ್ತಾರೆ, ಡಬ್ಬಿಗಳನ್ನು ಕೊಡ್ತಾರೆ ಸಾಕಾಣಿಕೆ ಮಾಡಲಿಕ್ಕೆ ಅಂತದನ್ನು. ತುಪ್ಪ ಸಂಗ್ರಹಣೆ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ? ಯಾಕಂದ್ರೆ ನೀವು ಒಂದು ತುಪ್ಪ ಸಂಗ್ರಹಣೆ ಮಾಡೋದು ಹೆಂಗೆ, ಈಗ ಅಕಸ್ಮಾತ್ ಹುಳುಗಳು ಜಾಸ್ತಿ ಆದವಪ್ಪ ಅಂದ್ರೆ ಅವುಗಳ ಬೇರೆ ಪಡಿಸೋದು ಹೆಂಗೆ, ಹುಳುಗಳು ಅದಕ್ಕೆ ರೋಗಗಳು ಯಾವ್ಯಾವ ಬರ್ತಾವ ಅಂತ ಬಹಳಷ್ಟು ಏನು ಬರಂಗಿಲ್ಲ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತರಬೇತಿಗಳನ್ನು ನಾವು ಒದಗಿಸ್ತಾರೆ. ರಾಜು ಅವರೇ, ಈ ಒಂದು ಜೇನುಹುಳ ಒಂದು ಹೂವುಕ್ಕೇನು ವಿಸಿಟ್ ಕೊಡ್ತದೆ, ಮುಖ್ಯವಾಗಿ ಅದು ಮಕರಂದ ತರ್ತದೆ. ಹೌದ್ರಿ, ಅದ್ರ ಜೊತೆಗೆ ಜೇನುಹುಳಿನ ಆರ್ ಏನು, ಅದು ಹೆಂಗ್ ತರ್ತದೆ ಅಂತ? ಈಗ ಜೇನುಹುಳು ಅಂತಂದ್ರೆ 2 ಪ್ರಕಾರ, ಒಂದು ಪ್ರೌಢ ಕೀಟಗಳು, ಒಂದು ಮರಿ ಕೀಟಗಳು ಅಂತ ಹೇಳಿ ಕರೀತಾರೆ. ಮರಿ ಕೀಟಗಳು ಗೂಡೊಳಗಿರ್ತಾವ, ಅವಕ್ಕೆ ಆಹಾರ ಒಯ್ದು ಕೊಡಬೇಕು ಹೋಗಿತ್ತು ಅಂತಂದ್ರೆ, ಇವು ಪ್ರೌಢ ಕೀಟಗಳು ಏನ್ ಹರಡ್ಕೋತ್ ಬರ್ತಾವಲ್ರಿ, ನಾವು ಎಲ್ಲ ಹೂವಿನೊಳಗದೆಲ್ಲ ನೋಡ್ತೀವಿ, ಅಲ್ಲಿ ಮಕರಂದ ಹೀರ್ತೈತಿ, ಒಂದು ಸಾಕಷ್ಟು ಮಕರಂದ ಹೀರ್ತೈತ್ರಿ. ಅದು ಮಕರಂದ ತನಗೆ ಎಷ್ಟು ಬೇಕು ಹೀರ್ಕೊಂಡು ಉಳ್ಕಿದ್ದು ಮಕರಂದ ಅವು ಮರಿ ಹುಳುಗಳಿಗೆ ಒಯ್ಯತಕ್ಕಂತ ಒಂದು ಕೆಲಸ ಅದನ್ನು ಒಂದು ಮಾಡ್ತೈತಿ. ಅದ್ರ ಜೊತೆ ಜೊತೆಯಾಗಿ ಈ ಪರಾಗ ರೇಣುಗಳು ಅಂತೇನು ಕರಿತವಲ್ರಿ, ಪೋಲನ್ಸ್ ಅಂತ ಹೇಳಿ, ಅವುಗಳು ಪೋಲನ್ ಬಾಸ್ಕೆಟ್ ಅಂತೇಳಿ ಕಾಲಿನಲ್ಲೇ ಅವುಗಳನ್ನು ತುಂಬಿಕೋತವ್ರಿ. ಅವ್ಕೆ ಅಲ್ಲೊಂದು ಚೀಲ ಇದ್ದಂಗೆ ಇರ್ತೈತಿ ಅದು, ಕಾಲಿನ ತುಂಬಾ ಎಲ್ಲ ನೀವು ನೋಡಿರ್ಬೋದು ನೀವು, ಕೆಲವೊಂದ್ಸಲ ಹಿಂಗೆ ಯಾವ್ದ್ರ ಹುಳಕ್ಕೆ ಹೂವಿಗೆ ಹೋಗಿ ಹೋಗೋತ್ನಾಗ ಕಾಲ್ ಇಷ್ಟು ದಪ್ಪವಾಗಿ ಹಳದಿ ಕಲರ್ ಆಗಿ ಕಾಣಿಸಿರ್ತಾವ್ರಿ, ಅವು ಎಲ್ಲ ಪರಾಗ ರೇಣುಗಳು ತುಂಬಿರ್ತಾವ. ಅವು ಹೋದ ಕೂಡಲಿನ ಹುಟ್ಟಿಗೆ ಏನ್ ಹೋಗ್ತಿರ್ತಲ್ರಿ, ಗೂಡಿಗೆ ಹೋದ್ಮೇಲೆ ಉಳ್ಕಿದ್ದ ಅಲ್ಲಿ ಏನೇನು ನರ್ಸ್ ಬಿ ಏನ್ ಬರ್ತಾವಲ್ರಿ, ಉಳ್ಕಿದ ಪ್ರೌಢ ಕೀಟಗಳು ಫಸ್ಟ್ ಮಕರಂದ ಹಿರ್ಕೋತಾವ ಅದ್ರ ಬಾಯಿಂದ ಹಿರ್ಕೊಂಡು ವಾಂತಿ ಮಾಡ್ಕೊಳ್ತಾವ. ವಾಂತಿ ಮಾಡ್ಕೊಳ್ಳೋದಪ್ಪ ಅಂದ್ರೆ ಒಂಥರ ವಾಂತಿ ಮಾಡ್ಕೊಂಡಂಗ ಇರೋದು, ಅಂದ್ರೆ ಡೈರೆಕ್ಟ್ ಬಾಯಿಯಿಂದ ಬಾಯಿಗೆ ಹೋಗ್ತಾವ. ಬಾಯಿಂದ ಬಾಯಿಗೆ ಒಂದು ನಾವು ಏನ ಜ್ಯೂಸ್ ಕುಡಿಯೋ ಮುಂದೆ ಒಳಗ ಒಂದು ಸ್ಟ್ರಾ ಹಾಕಿ ಸಿಪ್ ಮಾಡ್ತೀವಿ, ಸೇಮ್ ಅದೇ ತರಾನೇ ಅವು ಹಿರ್ಕೊಂಡ್ಬಿಡ್ತಾವ್ರಿ. ಹಿರ್ಕೊಂಡು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆ ಕಾಲಿನಲ್ಲಿ ಏನು ಪರಾಗ ರೇಣು ಇರ್ತಾವಲ್ಲ ಅವುಗಳನ್ನು ಕೂಡ ತಗೋತಾವೆಲ್ಲ, ಅಂದ್ರೆ ತಮ್ಮ ಕಾಲಿನ ತಗೊಂಡು ಆ ಮರಿ ಹುಳುಗಳು ಏನು ಗೂಡಿನಲ್ಲಿ ಏನ್ ಇರ್ತಾವ್ರಿ ಮರಿ ಹುಳುಗಳು, ಅವಕ್ಕೆ ಆಹಾರ ಕೊಟ್ಬಿಡ್ತಾವ ಅವಕ್ಕೆಲ್ಲ. ಅಂದ್ರೆ ಇದು ಪೋಲನ್ನೇ ಆಹಾರ, ಪೋಲನ್ನ ಮತ್ತೆ ಮಕರಂದನು ಸ್ವಲ್ಪ ಮಟ್ಟಿಗೆ. ಅವಕ್ಕೆಂದ್ರೆ ಸಂಗ್ರಹಣೆ ಮಾಡ್ಲಿಕ್ಕೆ ಒಂದು ಕೋಣೆಗಳಿರ್ತಾವ, ರೂಮ್ ಇರ್ತಾವ ಅಂತ ಹೇಳಿದ್ರೆ, ಈಗ ಅವು ಸಂಗ್ರಹಣೆ ಮಾಡ್ಲಿಕ್ಕೆ ಬೇರೆ ರೂಮ್ಗಳು ಇರ್ತವೆ ಸಂಗ್ರಹಣೆ. ಈಗ ಮಳೆ ಬಂತು, ಮಳೆಗಾಲದ ಹೊರಗೆ ಹೋಗ್ಲಿಕ್ಕೆ ಆಗಂಗಿಲ್ಲ, ಅಲ್ಲಿ ಪೋಲನ್ ಇಟ್ಕೋಬೇಕು ಅಂತೇಳಿ ಒಂದು ಸ್ಟೋರ್ ರೂಮ್ ಇದ್ದಂಗ್ರಿ. ಅದೇ ಗೂಡಿನಲ್ಲೇ ಒಂದು ಮೇಲಿನ ಜೇನುತುಪ್ಪ ಇರ್ತೈತಿ, ಜೇನುತುಪ್ಪದ ಕೆಳಗೆ ಪೋಲನ್ ಸಂಗ್ರಹಣಕ್ಕೆ ಒಂದು ಕೋಣೆಗಳು ಇರ್ತಾವ್ರಿ, ಅಲ್ಲೆಲ್ಲ ಅವುಗಳು ತುಂಬಿ ಬಿಡ್ತಾವ. ಅವಕ್ಕೆ ಬಹಳ ಅದೇ ನಾನು ಹೇಳ್ದಂಗೆ ಸ್ವಚ್ಛವಾಗಿ ಇರ್ತಕ್ಕಂಥ ಕೆಲಸ ಮಾಡ್ತಾವ. ಇವು ಮೂರು ಕಾಲ ಒಂಥರ ಬೇರೆ ಬೇರೆ ಆಗಿ ಇರ್ತಾವ್ರಿ. ಇದಕ್ಕೆ ಮೊದಲನೇ ಕಾಲ ಏನಿರ್ತೈತಿ, ಅದಕ್ಕೆ ಎಂಟೆನಾ ಅಂತ ಏನ್ ಕರಿತವಲ್ರಿ, ಅದಕ್ಕೆ ಮೀಶಿ ಅಂತೇಳಿ ಕರಿತಾವ್ರಿ, ಈಗೆಲ್ಲ ಅವುಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತದ. ಒಂದು ಹುಕ್ ಇದ್ದಂಗೆ ಇರ್ತೈತಿ, ಅದು ಹಾಕಿ ಹೆಂಗ್ ಹಿಂಗ್ ತೆಗಿತಪ್ಪ ಅಂದ್ರೆ ಸ್ವಚ್ಛ ಆಗ್ತದೆ. ಎರಡನೇ ಒಂದು ಕಾಲಿನಲ್ಲಿ ಏನಿರ್ತೈತಿ, ಇನ್ನೊಂದು ಒಂದು ಮುಳ್ಳು ಇರ್ತೈತಿ, ಅದಕ್ಕೆ ಅದು ಅದು ಮುಳ್ಳು ಏನ್ ಮಾಡ್ದಿತ್ತಪ್ಪ ಅಂತಂದ್ರೆ, ನಾವು ಹುಟ್ಟ ಹೆಕ್ಸಾಗೋನಲ್ ಕರೆತ ಇರ್ತವ್ರಿ ಆರು ತರದ ಮೂಲಿಗಳು, ಆ ಮೂಲಿಗಳು ಅಕಸ್ಮಾತ್ ಸೀದಾ ಮಾಡ್ಲಿಕ್ಕೆ ಆ ಮುಳ್ಳನ್ನು ಉಪಯೋಗಿಸ್ಕೋತಿದ್ರು. ಚಪ್ಪಟ್ಟಾಗಿತ್ತು ಅದನ್ನ ಸೀದಾ ಮಾಡ್ಲಿಕ್ಕೆ ಮುಳ್ಳು ಉಪಯೋಗಿಸ್ತಿದ್ವಿ. ಇನ್ನೊಂದು ಕಾಲ್ನಾಗ ಏನಿರ್ತೈತಪ್ಪ ಅಂತಂದ್ರೆ ಪೋಲನ್ ಬಾಸ್ಕೆಟ್. ಇದು ಪೋಲನ್ ಅಂದ್ರೆ ಪರಾಗ ರೇಣುಗಳನ್ನು ಗೊಳೆ ಮಾಡತಕ್ಕಂತ ಚೀಲಗಳು ಇರ್ತವ. ಮೂರು ಕಾಲಗಳಲ್ಲಿ ಇದನ್ನು ಬಹಳ ಒಳ್ಳೆ ರೀತಿಯಿಂದ ಹೆಂಗ್ ಬೇಕು ಹಂಗ ಆತರ ಮಾಡ್ಕೊಂಡಿರ್ತವ್ರು. ಒಳ್ಳೇದು ರಾಜು ತೆಗಳಿರುತ್ತೆ ಇಲ್ಲಿವರೆಗೆ ಜೇನು ಸಾಕಾಣಿಕೆ ಬಗ್ಗೆ, ಮತ್ತು ವಿಶೇಷವಾಗಿ ಒಂದು ಮಾನವನ ಉಳಿವಿಗಾಗಿ ಜೇನು ಸಾಕಾಣಿಕೆ ಪಾತ್ರ ಎಷ್ಟು ಮುಖ್ಯದ ಇವತ್ತಿನ ದಿವಸದಲ್ಲಿ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರೆ. ಈ ಒಂದು ಸಂದರ್ಶನ ಕೇಳ್ತಾ ಇರುವಂತವ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಏನಾದ್ರು ಕೊಡ್ಬೋದು ಸರ್? 9480696315. ರೈತ ಬಂದವರೇ, ನಾನು ರಾಜು ತೆಗಳಿರೋ ಮೊಬೈಲ್ ನಂಬರ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 9480696315. 9480696315 ಈ ಒಂದು ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಈ ಜೇನು ಸಾಕಾಣಿಕೆ ಬಗ್ಗೆ, ತರಬೇತಿ ಬಗ್ಗೆ ಯಾವುದೇ ವಿಷಯ ಬೇಕಂದ್ರೆ ನೀವು ಅವರನ್ನ ಮಾತಾಡಿಸಿ ಮಾಹಿತಿಯನ್ನ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ರಾಜು ತೆಗಳಿಯವರಿಗೆ ಆಕಾಶವಾಣಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿಯಲ್ಲಿ ಮಾನವನ ಉಳಿವಿಗಾಗಿ ಜೇನಿನ ಮಹತ್ವ ಈ ಕುರಿತು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಇಮಾಮ್ ಸಾಬ್, ರಾಜಾ ಸಾಬ್ ಭಟ್ ಕುರ್ಕಿ ಹಾಗೂ ಸಂಗಡಿಗರಿಂದ ಹಂತಿ ಪದ. ಸುತ್ತು ಕಾಣ ಅಳಕೋರ ಮೆಟಿ ಹಾಕಿ ಒಳಕೋರ ಹೆಂಡಿ ಹಾಕಿ ಕಾಣ ಬಳಕೋರ ಹೆಂಡಿ ಹಾಕಿ ಕಾಣ ಬಳಕೋರವ ಕರೆಗ ಮೂವತ್ತೈದರು ಬಂದ ತನೆ ಮೋರದ ಸುತ್ತು ಕಾಣ ಅಳಕೋರ ಬೆಟಿ ಹಾಕಿ ಒಳಕೋರ ಹೆಂಡಿ ಹಾಕಿ ಕಾಣ ಬಳಕೋರ ಹೆಂಡಿ ಹಾಕಿ ಕಾಣ ಬಳಕೋರವ ಕಲೆಗ ಮೂವತ್ತೈದರು ಬಂದ ತನೆ ಮೋರದ ಸುತ್ತು ಕಾಣ ಅಳಕೋರ ಹೆಂಡಿ ಹಾಕಿ ಒಳಕೋರ ಹೆಂಡಿ ಹಾಕಿ ಕಾಣ ಬಳಕೋರ ಬಾಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರ ಬಾಡೆ ಬಾಲಕ ಮಾಡಿ ಗರೆಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರ ಎಂಡಿಗೆ ಯಾರ ಸುವ ಎಂಡಿಗೆ ಸರಸೇ ಬರುತ್ತಾನ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಎಂಡಿಗೆ ಯಾರ ಬೇಗದಾರು ಎಂಡಿಗೆ ಯಾರ ಬೇಗದಾರು ನಂಬಸುವ ಎಂಡಿಗೆ ಸರಸೇ ಬರುತ್ತಾನ ಬಡ್ಡೆ ಬಾಲಕ ಮಾಡಿ ಗರಿಯ ಮುಂದಕ ಮಾಡಿ ಎಂಡಿಗೆ ಯಾರ ಬಿಗದಾರು ಜಾನ ನಿನ್ಹಲದಾಗ ಏನೇನ ಸಾಮಾನ ಬಂಗಾರದ ಬಾಯಿಗಲ್ಲಿ ಸಿಂಗರದ ಅಂತಿಗನ್ನಿ ಮುಂಗಾರಿ ಮೇಟಿ ಕನದಾಗೋ ಜಾನ ನಿನ್ಹಲದಾಗ ಏನೇನ ಸಾಮಾನ ಬಂಗಾರದ ಬೈಕಲ್ಲಿ ಸಿಂಗರದ ಹತ್ತಿಗಣ್ಣಿ ಮುಂಗಾರಿ ಮೇಟೆ ಕನದಾಗು ಮುಂಗಾರಿ ಮೇಟೆ ಕನ ಕಂಡು ಮೋರ ಕಾಲಿನ ಮೆಟ್ಟು ಮುರಗಿಯ ನೀಸೆಳ್ಳು ಮೋತಿನ ತಟ್ಟಿ ಕನದಾಗೋ ಜಾನ ನಿನ್ನಲದಾಗ ಏನೇನು ಸಾಮಾನ ಬಂಗಾರದ ಬೈಕಲ್ಲಿ ಸಿಂಗಾರದ ಹಂತಿಗಣ್ಣಿ ಮುಂಗಾರಿ ಮೇಟಿ ಕನದಾಗೋ ಮುಂಗಾರಿ ಮೇಟಿ ಕನದಾಗ ಹಾಕಿಕೊಂಡು ಮೋರ ಕಾಲಿನ ಮೆಟ್ಟು ಮುರಗಿಯ ನೀಸೆಳ್ಳು ಮೋತಿನ ತ